ರಾಸಾಯನಿಕಗಳಾದಂತಹ ಕೀಟನಾಶಕ ಹಾಗೂ ರೋಗನಾಶಕಗಳ ಸಿಂಪರಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಜೈವಿಕ ಮೂಲದ ರೋಗನಾಶಕಗಳು ಹಾಗೂ ಕೀಟನಾಶಕಗಳನ್ನು ಇವತ್ತು ಉಪಯೋಗಿಸಬೇಕಾಗಿದೆ. ಅದರಲ್ಲಿ ಟ್ರೈಕೋಡರ್ಮ ಅನ್ನೋದು ಒಂದು ಜೈವಿಕ ರೋಗನಾಶಕ. ಇದೊಂದು ಪ್ರಮುಖ ಜೈವಿಕ ರೋಗನಾಶಕವಾಗಿದೆ. ಇದು ಮಣ್ಣಿನಿಂದ ಬರುವಂತಹ ಅನೇಕ ರೋಗಗಳನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ. ಉದಾಹರಣೆಗೆ ಮಣ್ಣಿನಿಂದ ಬರುವಂತಹ ಸೊರಗು ರೋಗ, ಕೊಳೆ ರೋಗ, ಮುರುಟು ರೋಗ, ಇವುಗಳನ್ನು ನಾವು ಟ್ರೈಕೋಡರ್ಮಾವನ್ನು ಉಪಯೋಗಿಸ್ಕೊಂಡು ನಾವು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಅನೇಕ ಬೆಳೆಗಳಲ್ಲಿ ಉದಾಹರಣೆಗೆ ತರಕಾರಿ ಬೆಳೆಗಳಾದಂತಹ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ ಹಾಗೆ ಸೌತೆಕಾಯಿ ಇತ್ಯಾದಿ ಬೆಳೆಗಳಲ್ಲಿ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರುವಂತಹ ಸೊರಗು ರೋಗ ಹಾಗೆ ಕೊಳೆ ರೋಗಗಳನ್ನು ನಾವು ಈ ಟ್ರೈಕೋಡರ್ಮಾವನ್ನು ಉಪಯೋಗಿಸಿ ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಹಾಗೆ ತೋಟಗಾರಿಕೆ ಬೆಳೆಗಳಾದಂತಹ ದಾಳಿಂಬೆ, ಪಪ್ಪಾಯ, ಮುಖ್ಯವಾಗಿ ಕಾಳುಮೆಣಸಿನಲ್ಲಿ ಬರುವಂತಹ ಸೊರಗು ರೋಗ ಮತ್ತು ಕೊಳೆ ರೋಗವನ್ನು ನಾವು ನಿಯಂತ್ರಿಸಬಹುದಾಗಿದೆ. ಹಾಗೆ ಶುಂಠಿ ಬೆಳೆಯಲ್ಲಿ ಬರುವಂತಹ ಕೊಳೆ ರೋಗ, ಹಸಿರುಗೊಳೆ, ಕೆಂಪುಗೊಳೆ ಹಾಗೂ ಬಾಡುಗೊಳೆ ರೋಗಗಳನ್ನು ನಾವು ಈ ಟ್ರೈಕೋಡರ್ಮಾ ಶಿಲೀಂಧ್ರವನ್ನು ಉಪಯೋಗಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದಾಗಿದೆ. ಈ ಟ್ರೈಕೋಡರ್ಮಾವನ್ನು ನಾವು ಮೂರು ವಿಧಾನಗಳಲ್ಲಿ ಬೆಳೆಗಳಿಗೆ ಬಳಸ್ಬೋದು. ಒಂದು ಮಣ್ಣಿಗೆ ಸೇರಿಸುವುದು, ಇನ್ನೊಂದು ಸಸಿಗಳನ್ನು ಅದ್ದುವ ವಿಧಾನ, ಹಾಗೆ ನೀರಿನೊಂದಿಗೆ ಬೆರೆಸಿ ಬೆಳೆಗಳಿಗೆ ಕೊಡುವುದು. ಮಣ್ಣಿನೊಂದಿಗೆ ಬೆರೆಸುವುದಕ್ಕಾಗಿ ನಾವು 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 2 ಕೆಜಿಯಷ್ಟು ಟ್ರೈಕೋಡರ್ಮಾವನ್ನು ಮಿಶ್ರಣ ಮಾಡಿ 1 ವಾರದವರೆಗೆ ನೆರಳಿನಲ್ಲಿಡಬೇಕು. ನಂತರ ಈ ಮಿಶ್ರಣವನ್ನು ಪ್ರತಿ ಗಿಡಗಳಿಗೆ ನಾವು ಕೊಡಬೇಕಾಗುತ್ತದೆ. ಹಾಗೆಯೇ ಸಸಿಗಳನ್ನು ಅದ್ದುವ ವಿಧಾನದಲ್ಲಿ ನಾವು ಸುಮಾರು 1 ಕೆಜಿ ಟ್ರೈಕೋಡರ್ಮಾವನ್ನು 10 ಲೀಟರ್ ನೀರಿನೊಂದಿಗೆ ಬೆರೆಸಿ ನಾವು ನಾಟಿ ಮಾಡುವಂತಹ ಸಸಿಗಳನ್ನು ಸುಮಾರು 30 ನಿಮಿಷಗಳವರೆಗೆ ಟ್ರೈಕೋಡರ್ಮಾವನ್ನು ಕಲಸಿದಂತಹ ನೀರಿನಲ್ಲಿ ಅದ್ದಿಟ್ಟು ನಂತರ ಅವುಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕು. ಹಾಗೆ 200 ಲೀಟರ್ ನೀರಿಗೆ 1 ಕೆಜಿಯಷ್ಟು ಟ್ರೈಕೋಡರ್ಮಾವನ್ನು ಬೆರೆಸಿ 1 ದಿನಗಳ ಕಾಲ ನೆಡೆಸಿಟ್ಟು ನಂತರ ಆ ನೀರನ್ನು ನೀವು ಹನಿ ನೀರಾವರಿಯ ನೀರಿನೊಂದಿಗೆ ಬೆರೆಸಿ ತೋಟಗಾರಿಕಾ ಬೆಳೆಗಳಾದಂತಹ ಕಾಳುಮೆಣಸು, ದಾಳಿಂಬೆ ಮುಂತಾದ ಬೆಳೆಗಳಿಗೆ ಕೊಡಬಹುದಾಗಿದೆ. ಈ ಟ್ರೈಕೋಡರ್ಮಾವನ್ನು ಉಪಯೋಗಿಸುವುದರಿಂದ ನೀವು ಮುನ್ನೆಚ್ಚರಿಕೆಯ ಕ್ರಮವಾಗಿ ಉಪಯೋಗಿಸುವುದರಿಂದ ನೀವು ಬೆಳೆಗಳಿಗೆ ಬರುವಂತಹ ಸೊರಗು ರೋಗ ಹಾಗೂ ಕೊಳೆ ರೋಗಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಈ ಟ್ರೈಕೋಡರ್ಮ ಬೇಕಾದಲ್ಲಿ ನೀವು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ 8867732666. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇನ್ನು ಮುಂದೆ ಕೇಳೋಣ ಈರುಳ್ಳಿ ಹಾಗೂ ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ರಸ್ತೆ ಮಾಕುಂಟೆ ಗೊಲ್ಲರಹಟ್ಟಿಯ ಕೃಷಿಕ ಚಿಕ್ಕಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಸ್ತೆ ಮಾಕುಂಟೆ ಗೊಲ್ಲರಟ್ಟಿಯ ಯುವ ಕೃಷಿಕರಾದಂತಹ ಚಿಕ್ಕಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಈರುಳ್ಳಿ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಿಕ್ಕಪ್ಪ ಅವರೇ. ಸರ್ ನಮಸ್ತೆ ಸರ್. ಚಿಕ್ಕಪ್ಪ ಅವರೇ ಹೇಳಿ, ಈ ಒಂದು ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ ಸರ್? ಈಗ ಒಂದು 20-25 ವರ್ಷಕ್ಕೆ ಮಾಡ್ತಾ ಇದ್ದೀವಿ ಸರ್. ಇದೇ ಬದುಕು ಈಗ ಕೃಷಿ ಬದುಕು ಅಂತಂದ್ರೆ ಈಗ 25 ವರ್ಷಕ್ಕೆ ಮಾಡ್ತಾ ಇದ್ದೀರಾ ಸರ್? 25 ವರ್ಷಕ್ಕೆ ಮಾಡ್ತಾ ಇದ್ದೀವಿ. ಈಗ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಇಲ್ಲ ಸರ್, ವಿದ್ಯಾಭ್ಯಾಸ ಏನು ಮಾಡ್ಲಿಲ್ಲ, ಕುರಿ ಮೇಕೆ ಕಾಯ್ತಾ ಇದ್ವಿ ಸರ್ ಮೊದಲೆಲ್ಲ ನಾವು. ಮತ್ತೆ ಅದನ್ನ ಬಿಟ್ಟಾಗಿಲ್ಲಿದ್ದೆ ಈಗ ಇದನ್ನ ಮಾಡ್ತಾ ಇದ್ವಿ ಸರ್. ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಯಾಕೆ ಬಿಟ್ರಿ ಆ ವೃತ್ತಿಯನ್ನು ಸರ್? ಈಗ ಜಮೀನುಗಳೆಲ್ಲ ಹತ್ತ ಹೊಡಿಯಕ್ಕೆ ಹತ್ಬಿಟ್ರು ಸರ್, ಗುಡ್ಡ ಕವರ ದೂರ ಆಗ್ಬಿಟ್ರು ನಮಗೆ. ಹಂಗಾಗಿ ಅವ್ನು ಕಾಯ ಸ್ವಲ್ಪ ವಜ್ಜೆ ಆಯ್ತು ಸರ್, ಅದನ್ನ ಬಿಟ್ಕೊಂಡು ಮತ್ತೆ ವ್ಯವಸಾಯ ಮಾಡಕ್ಕೆ ಕತ್ಕೊಂಡೆ ಸರ್. ಅಂದ್ರೆ ನಿಮಗೆ ಮೇಸಕ್ಕೆ ಅಷ್ಟೊಂದು ಜಾಗ ಇರಲಿಲ್ಲ ಅಂತ? ಜಾಗ ಇಲ್ಲ ಸರ್, ಹಂಗಾಗಿ ಮೇಸದ ತೊಂದರೆ ಆಯ್ತು ನಮಗೆ. ತೊಂದರೆ ಆಗಿದ್ರಿಂದ ಅದನ್ನ ಬಿಟ್ಟು ಈಗ ಈ ಕಡೆ ಒಲ್ಲ ಮನೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರಲ್ಲ, ಲಾಭದಾಯಕ ಆಯ್ತಾ ಅದ್ರಲ್ಲಿ ನಿಮಗೆ? ಲಾಭ ಐತ, ನಾವ್ ಎಷ್ಟು ಕಷ್ಟಪಡ್ತೋ ಅಷ್ಟು ಫಲ ಐತ ಅದ್ರಾಗ. ಆದ್ರೂ ಕಾಯಕ ಇಂಪ್ರೂವ್ ಇಲ್ಲದಕ್ಕಾಗಿ ನಾವು ಅವ್ನ ತೆಗದಿಸ. ಎಲ್ಲೋ ಒಂದ್ ಕಡೆ ನಿಮಗೆ ಅಡವಿ ಸಮಸ್ಯೆ ಆಯ್ತು? ಬಹಳ ಸಮಸ್ಯೆ ಆಯ್ತ. ಎಲ್ಲಿ ಹೋದ್ರು ಸ್ವಲ್ಪ ಜಮೀನ್ಗಳ ಗುಡ್ಡ ಆ ಕಡೆ ಗೋವೇಶ್ವರಪ್ಪನ ಗುಡ್ಡ ಹೋಗ್ಬೇಕಂದ್ರೆ ದೂರ ಆಗುತ್ತೆ ಸರ್, ಈ ಕಡೆ ಕೊಣಚಿಕಲ್ ಗುಡ್ಡ ಹೋಗ್ಬೇಕಂದ್ರೆ ಅದು ವಿಪರೀತ ದೂರ ಆಗುತ್ತೆ ಸರ್. ಹಂಗಾಗಿ ಮತ್ತೆ ಹೊಲಗಳೆಲ್ಲ ನೀರಾವರಿ, ಮೊದ್ಲು ನಾವು ಕಾಯ್ಬೇಕಾದ ಬರೀ ಬೆದ್ಲುಗಳು ಸಹ ಇದ್ದಿದ್ದು, ಈಗೆಲ್ಲ ತೋಟ ತುಡಿಮೆ ಮಾಡ್ಕೊಂಬಿಟ್ರು. ಎಲ್ಲಿ ಹೋದ್ರು ಎಲ್ಲ ಆ ಹೂ ಅಂತ ಬೈಯಕೈತಿ ಅಂದ್ರೆ, ಈಗ ಇನ್ನೊಬ್ರು ಕೊಟ್ಟು ನಾವು ಒಬ್ರಿಗೆ ಹೇಳಾರಾಗಿ ಬೈಸ್ಕೊಂಬಾರ್ದಲ್ಲ ಅನ್ನೋ ವಿಚಾರಕ್ಕಾಗಿ ಅವ್ನು ತಕ್ಕಂದು ಈಗ ಹೊಲ ಮನೆ ಕೆಲಸ ಮಾಡ್ಕೊಂತ ಇದ್ದೀವಿ. ಈಗ ಮನೆಯಲ್ಲಿ ಅಂದ್ರೆ ಕಟ್ಟಿ ಮೇಸಂತ ಒಂದು ಪದ್ಧತಿ ಇದೆ, ಈಗ ಕೂಡು ಪದ್ಧತಿ ಅಂತೇಳಿ, ಆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ಬೋದಾಯ್ತಲ್ಲ? ಆ ಪದ್ಧತಿ ಮಾಡ್ಬೋದು ಸರ್. ಆ ಪದ್ಧತಿ ಮಾಡ್ಬೇಕಂದ್ರೆ ಕುರಿಗೆ ಮೇವು ಬೇಕದು, ಕಟ್ ಮಾಡ್ಬೇಕು ಸರ್. ಈ ನಮ್ಮ ಮೇವು ಮೇ ಅಲ್ಲ, ಗ್ವಾಲ್ದಿ ಮಾಡ್ಬೇಕು. ಕುರಿ ದೊಡ್ಡಿ ಅಂತ ಬರ್ಸ ಅದಕ್ಕೆ ಸಪ್ರೇಟ್ ಮಾಡ್ಬೇಕು, ಅದಕ್ಕೆ ಸೊಳ್ಳೆ ಕುಂದ್ರಂಗಿಲ್ಲ. ಇಲ್ಲ ಭಾಳ ಸ್ವಚ್ಛತೆ ಇದ್ದ ಕಾಪಾಡ್ಕೊಂಡ್ರೆ ಮಾತ್ರ ಅದು ಬರ್ತದೆ ಸರ್. ಈ ನಾವು ಕಾಯೋದೆಲ್ಲ ಇಲ್ಲ ನಮ್ಮ ಜವಾರಿ ಕುರಿ ಸರ್, ಅದನ್ನ ಹೆಂಗ್ ಬೇಕಾದ್ರೂ ಮೇಯಿಸ್ಕೊಬಹುದು, ಅಡವೆ ನೀರು ಮಡಿಗೆ ಮೇವು ಅನ್ನಂಗೆ ಇರುತ್ತೆ. ಈಗ ಕುರಿ ಮೇಕೆ ಸಾಕಾಣಿಕೆ ಬಿಟ್ಟು ಈಗ ಕೃಷಿ ಬಂದ್ರಲ್ಲ, ಪ್ರಾರಂಭದಲ್ಲಿ ಯಾವ ಬೆಳೆ ಬೆಳೆದ್ರೆ ನೀವು ಸರ್? ಫಸ್ಟ್ ನಾವು ಬೆಳೆದಿದ್ದು ಅಂದ್ರೆ ಮೊದಲು ಒಂದ್ಸಲ ಟೊಮೊಟೊ ಬೆಳೆದಿ ಸರ್, ಅಲ್ಲಿದ್ದ ರಾಗಿ, ಮೆಕ್ಕೆಜೋಳ, ತೊಗರಿ ಇಂಥವೆಲ್ಲ ಬೆಳಿತೇವೆ ಸರ್. ಹತ್ತಿ ಹಾಕಿದ್ವಿ, ಇನ್ನೊಂದು ಸಲ ಹತ್ತಿನೂ ಯಾಕೆ ಫೇಲ್ ಆದಂಗೆ ಕಾಣ್ತು. ಹಂಗಾಗಿ ಈ ಸಲ ನೀರುಳ್ಳಿ ಹಾಕಿ ಸರ್, ನೀರುಳ್ಳಿ ಭಾಳ ಸಮಸ್ಯೆ ಮಾಡುತ್ತೆ ನಮಗೆ. ಹಂಗಾಗಿ ಇದನ್ನ ಈಗ ಅರ್ಧಕ್ಕೆ ಅದನ್ನ ರೂಟ್ ರೂಡಿಸ್ಕೊಂಡು ಈಗ ಟೊಮೊಟೊ ಹಾಕಿವಿ ಸರ್. ಮತ್ತೆ ಅದು ಏನಾಗುತ್ತೋ ನೋಡ್ಬೇಕು ಸರ್. ನೀವು ಕೃಷಿ ಬಂದ್ಮೇಲೆ ನೀರಾವರಿ ಮಾಡಿದ್ರೆ ಮುಂಚಿತವಾಗಿ ಮಾಡಿದ್ರೆ ನಿಮ್ಮ ತಂದೆಯವ್ರ ಕಾಲದಲ್ಲಿ? ಇಲ್ಲ ಸರ್, ನಾವು ಬಂದಾಗಿಲ್ಲದ್ರೆ ಮಾಡ್ರಿ ಸರ್, ಮೊದಲೇ ನೀರಾವರಿ ಇರಲಿಲ್ಲ ಸರ್. ನೀರಾವರಿ ಮಾಡ್ಮೇಲೆ ಅಡಿಕೆ ಹಾಕ್ಬೇಕು ಅಂತ ಈ ತರ ಮನಸ್ಸು ಮಾಡ್ಲಿಲ್ಲ ನೀವು? ಅಡಿಕೆ ಹಾಕ್ಬೇಕಂದ್ರೆ ಸರ್ ಜಮೀನು ಕಡಿಮೆ ಇದೆ ಸಮ್ದು, ಈಗ ಅದಕ್ಕೆ ಅಡಿಕೆ ಹಾಕೊಂಡ್ಬಿಟ್ರೆ ನಮ್ಮ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತಂದೇಳಿ ಸಣ್ಣ ಬೆಳೆನೇ ಬೆಳಿತೇವೆ ಸರ್. ದೊಡ್ಡ ಬೆಳೆ ಹಾಕಕ್ಕೆ ಜಮೀನು ಒಂದು 4-5 ಎಕರೆ ಅನ್ನ ಇದ್ದಿದ್ರೆ, ಮತ್ತೆ ಒಂದು 2 ಎಕರೆಗೆ ಅಡಿಕೆ ಕಟ್ಟೋದ್ರೆ 2 ಎಕರೆ ಇದನ್ನ ಮಾಡ್ಕೊಂಬಂದ್ಬಿಡು ಅನ್ಭವ ಸರ್. ನಮ್ದಿರೋದು 2 ಎಕರೆ ಜಮೀನು ಐತೆ ಸರ್, ಇಬ್ಬರು ಅಣ್ಣ ತಮ್ಮಗಳು. ಮತ್ತೆ 1 ಎಕರೆ ನಮ್ಮ ತಮ್ಮ ಕೊಟ್ಟಿ ಸರ್, 1 ಎಕರೆ ನಾನು ಮಾಡ್ಕೊಂತ ಇದ್ದೀನಿ. ಮತ್ತೆ ಅದಕ್ಕೆ ಅಡಿಕೆ ಕುಂದಿರ್ಸಿ ನಮ್ಮ ಜೀವನಕ್ಕೆ ಏನು ಸಿಗಲ್ಲ ಅಂತಂದೇಳಿ ಮತ್ತೆ ಹಿಂಗ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಈಗ ನಮ್ಮ ತಮ್ಮ ನಾವು ಡಿವೈಡ್ ಆದ್ವಾ, ಈಗ ಅವ್ರಿಗೆ 1 ಎಕರೆ ಐತೆ ಸರ್, ನಮಗೂ 1 ಎಕರೆ ಐತೆ. ಮತ್ತೆ ಅವ್ರ ಬದುಕು ಅವ್ರು ಮಾಡ್ಕೊಂತಾರೆ, ನಮ್ಮ ಬದುಕು ನಾವು ಮಾಡ್ಕೊಂತ. ಈಗ ಇಬ್ಬರಿಂದ ಸೇರಿ ಒಂದು ಕೊಳವೆ ಬಾವಿ ಹಾಕ್ಸಿದ್ರ ನೀವು? ಒಂದು ಕೊಳವೆ ಬಾವಿ ಹಾಕ್ಸಿದ್ರೆ. ಈಗ ಈರುಳ್ಳಿ ಅಂತಂದ್ರೆ ಈ ವರ್ಷ ಯಾವ ತಿಂಗಳಲ್ಲಿ ನೀವು ಚಲನೆ ಮಾಡಿದ್ರ? ಮೇ ತಿಂಗಳಿಗೆ ಚಲನೆ ಮಾಡಿದ್ ಸರ್. 2 ತಿಂಗಳ ಮೇಲೆ 20 ದಿವಸ ಇಟ್ಕೊಂಡೆ. ಫಸ್ಟ್ ಒಂದೇ ಒಂದು ಒಂದೊಂದು ಚುಕ್ಕೆ ಚುಕ್ಕೆ ರೋಗ ಆಯ್ತು ಸರ್. ಚುಕ್ಕ ರೋಗ ನೋಡ್ಕೊಂತ ಒಲಾಡ್ಕೊಂತ ಇದ್ದೀವಿ ಸರ್. ಅದಕ್ಕೆ ಔಷಧಿ ತಂದು ಹೊಡೆದಿವಿ, ಔಷಧಿ ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಸರ್. ಅಲ್ಲಿದ್ದ ಹತ್ತಿರಗ ನೆಕ್ಸ್ಟ್ ಒಂದೊಂದೊಂದೊಂದು ಗಣದಿರ್ಗ ಬಿತ್ತು ಸರ್. ಜಗಳೂರಿಗೆ ಔಷಧಿ ತಗೊಂಬಂದ್ವಿ, ಅದಕ್ಕೂ ಕಂಟ್ರೋಲ್ ಆಗಲ್ಲ ಸರ್. ತಿರ್ಗ ಭರಮಸಾರ ಹೋದ್ವಿ, ಅಲ್ಲಿ ಆದ ಒಳ್ಳೆ ಔಷಧಿ ಕೊಡ್ತಾರಂತ ಹೇಳಿದ್ರು, ಅಲ್ಲಿ ಹೋಗಿ ತಂದು ಹೊಡೆದ್ವಿ ಸರ್. ಶೀತ ಬೇರೆ, ಅದೇ ಟೈಮ್ನಲ್ಲ ಮಳೆ ಒಂದು 15 ದಿವಸ ಮಳೆ ಹಿಡ್ಕೊಂಬಿಡ್ತಾ ಪೂರ್ತಿ ಹೋಗೇ ಬಿಡ್ತು ಸರ್. ಅದು ಹೋಯ್ತು ಅಂತಂದೇಳಿ ಇನ್ನೇ ಮಾಡಿದೆ, ಫ್ಲೋ ಹೊಡಿಸಿದೆ ನಾನು. ಫ್ಲೋ ಹೊಡಿಸ್ಕೊಂಡು ಒಂದು ವಾರ 15 ದಿವಸ ಅದನ್ನ ಬಿಟ್ಕೊಂಡು ಸ್ವಲ್ಪ ನೆಲ ಪಾಕ್ ಬರ್ತಲು ಈಗ ಟೊಮೊಟೊ ಹಾಕಿನ ಸರ್. ಈಗ ಈಗ ಬೀಜ ಅಂದ್ರೆ ಈರುಳ್ಳಿ ಬೀಜ ಎಲ್ಲಿಂದ ತಂದು ಚಲನೆ ಮಾಡಿದ್ರ ಸರ್? ನಾವು ಈ ಕಡೆ ಕಸವನಹಳ್ಳಿ ಅಂತಂದೇಳಿ ಇಲ್ಲೇ ತಂದು ಕೊಟ್ಟಿದ್ರು ಸರ್, ನಾವೇನು ಹೋಗಿ ತರಲಿಲ್ಲ. ಇಲ್ಲಿ ಜಗಳೂರ ತರೋಣ ಅಂತ ಮಾಡಿದ ಸರ್, ಒಳ್ಳೆ ಬೀಜ ಅಂತಂದೇಳಿ ಅವರೇ ತಂದು ಕೊಟ್ರು ಸರ್. 1 ಎಕರೆಗೆ ಹಾಕಿದ್ವಿ, 1 ಎಕರೆ ಇದ್ರೆ 1 ಎಕರೆ ಪೂರ್ತಿ ಫೇಲ್ ಆಯ್ತು ಸರ್ ನಮ್ದು. ಈಗ ಎಂತ ಮಣ್ಣಿಗೆ ಹಾಕಿದ್ರೆ ನಿಮ್ಮ ಭೂಮಿ ಯಾವ ಮಣ್ಣಿಂದ ಕೂಡಿದೆ ಸರ್? ಕೆಂಪು ಮಣ್ಣು ಸರ್ ನಮ್ದು, ಒಳ್ಳೆ ಕೆಂಗ್ಲು ಫಲವತ್ತಾದ ಭೂಮಿನೇ ನಮ್ಮ ಭೂಮಿಗಳೇನು. ಈ ಮಳೆ ಹಿಡ್ಕೊಂಡು ಆ ತರ ಆಯ್ತು ಸರ್, ಅದೇ ಸಮಸ್ಯೆ. ಈಗ ಈರುಳ್ಳಿ ಅಂದ್ರೆ ಚಲ್ಲದಕ್ಕಿಂತ ಮುಂಚೆ ಬೀಜನ ಈಗ ಕೊಟ್ಟಿಗೆ ಗೊಬ್ಬರ ಈ ತರ ಕೊಟ್ಟಿರ್ಲಿಲ್ವಾ? ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಟ್ಟಿವಿ ಸರ್, ಅದನ್ನೆಲ್ಲ ಮಾಡ್ಕೊಂಡ್ವಿ. ಮತ್ತೆ ಇದು ಜರಿಹುಳು ಆಡ್ತದಂತಂದೇಳಿ ಪರೋಟ ಉಗ್ಗಿದ್ವಿ, ಅದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ. ಎಲ್ಲ ಮಾಡ್ಕೊಂಡ್ವಿ ಸರ್. ಸರ್ಕಾರಿ ಗೊಬ್ಬರ 2 ಸಲ ಕೊಟ್ವಿ, ಹೆಚ್ಚು ಕಮ್ಮಿ ಒಂದು 80 ಕಳೆ ಹಿಡಿಸ್ತ, ಅದು ಸ್ವಲ್ಪ ಹಿಡಿಸ್ಲಿಲ್ಲ. ಮೂರು ಕಳೆ ತೆಗಿಸ್ತೆ, 5 ಸಲ ಔಷಧಿ ಹೊಡೆದೆ, ಅದು ಏನ್ ಮಾಡಿದ್ರು ಕಂಟ್ರೋಲ್ ಆಗ್ಲಿಲ್ಲ ಸರ್. ನಮಗೆ ಬಗ್ಲಿಲ್ಲ ಬಗ್ಲಿಲ್ಲ. ಮತ್ತೆ ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತಂದೇಳಿ ಅದನ್ನೇ ನೋಡ್ಕೊಂಡಿದ್ರು, ಬಗೆಹರಿಯಲ್ಲ ಅಂತಂದೇಳಿ ಮತ್ತೆ ಹೊಲ ಹೊಡಿಸಿದ್ವಿ ಸರ್ ನಾವು. ಈಗ ಎಷ್ಟು ತಿಂಗಳು ಬೆಳೆ ಇತ್ತು ನಿಮ್ದು ಈರುಳ್ಳಿ? 2 ತಿಂಗಳ ಮೇಲೆ 18 ದಿವಸ ಆಗಿತ್ತು ಸರ್ ನಮ್ದು. ಈಗ ಗಡ್ಡೆ ಆಗಿರ್ಲಿಲ್ವಾ? ಗಡ್ಡೆ ಒಂದು ಹೈಬ್ರಿಡ್ ಬೆಳ್ಳುಳ್ಳಿ ಬರುತ್ತಲ್ಲ ಸರ್, ಅಷ್ಟು ಗಡ್ಡೆ ಆಗಿತ್ತು ಸರ್. ಹೋಗಿದ್ದು 90 ಹೋಗಿತ್ತು, ಇನ್ನು 10 ಆಗಿತ್ತು ಸರ್. ಅದನ್ನೇನು ನೋಡೋಕ್ಕಾಗಲ್ಲ ಅಂತಂದೇಳಿ ಅದನ್ನ ತೆಗೆದಿವಿ ಸರ್ ನಾವು. ಈಗ 1 ಎಕರೆ ಇರೋಂಥ ಜಮೀನಲ್ಲಿ ನೀವು ಈರುಳ್ಳಿ ಹಾಕಿದ್ರೆ ಅಂದ್ರೆ ಸಾಕಷ್ಟು ಬೆಳೆ ಲಾಸ್ ಆಯ್ತು, ನಿಮ್ಗೆ ಏನು ಅನಿಸ್ತದೆ ನಿಮಗೆ? ಏನು ಮಾಡೋಕ್ಕಾಗಲ್ಲ ಸರ್. ಮತ್ತೆ ಲಾಸ್ ಆಯ್ತು, ಮತ್ತೆ ಲಾಸ್ ಆಯ್ತು ಅಂತ ಯಾರು ಕೊಟ್ಟಿದ್ರೆ ಯಾರು ಕೊಡೋಂಗಿದ್ರೆ ಸರ್, ಯಾರು ಕೊಡೋಂಗಿಲ್ಲ. ಮತ್ತೆ ಮುಂದ್ಲದ್ದು ಏನಾನ ಒಂದು ಪರಿವಾರ ಮಾಡ್ಕೊಬೇಕು ಅಂತಂದೇಳಿ ಮತ್ತೆ ತೆಗೆದ್ವಿ. ಒಂದು 35-40 ರೂಪಾಯಿ ಲಾಸ್ ಆಯ್ತು ಸರ್. ಮತ್ತೆ ಈಗ ಒಂದು 10,000 ರೂಪಾಯಿ ತಿರ್ಗ ಟೊಮೊಟೊ ಹಾಕಿದ್ವಿ, ಅದೇನಾಗುತ್ತೋ ನೋಡ್ಬೇಕು ಸರ್. ಈಗ ಬೆಳೆ ವಿಮೆ ಈ ತರ ಮಾಡಿಸ್ಲಿಲ್ಲ ಈರುಳ್ಳಿ ಬೆಳೆಗೆ? ನೀರುಳ್ಳಿ ಬೆಳೆ ವಿಮೆ ಕ್ರಾಪ್ ಲೋನ್ ಬೇರೆ ತಗೊಂಡಿದ್ವಲ್ಲ ಸರ್, ಅದಕ್ಕೆ ನಾವೇ ಕಟ್ಕೊಂತ ಇದ್ವಿ, ನೀವೇನು ಕಟ್ಟೋದು ಬೇಕಲ್ಲ, ಅದಾಗಿ ಬಂದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈಗ 2 ಬಂದಿಲ್ಲ, ಈಗ ಒಂದು 4-5 ವರ್ಷ ಕೆಳಗೆ ಒಂದ್ಸಲ ಬಂದಿತ್ತು ಸರ್ ಬೆಳೆ ವಿಮೆ. ಈಗ ಒಂದು ಸ್ವಲ್ಪ ಗಡ್ಡೆ ಇತ್ತು ಅಂದ್ರಲ್ಲ ಸ್ವಲ್ಪ ಮಟ್ಟಿಗೆ, ಆದ್ರೂ ಅದನ್ನ ಕಟಾವು ಮಾಡಿ ಮಾರಾಟ ಮಾಡ್ಬೋದಾಯ್ತು? ಒಂದ್ ದಿವಸ ಎರಡು ದಿವಸ ಪ್ಯಾಕೆಟ್ ಗಾಗಿ ಕೆಳಗ್ ಚುರುಗಿದ್ರು ಫೋನ್ ತಪ್ಪ ತಪ್ಪ ತಪ್ಪ ತಪ್ಪ ಅಂದ್ಬಿಡ್ತು. ಹಂಗಾಗಿ ಅದ್ ನಿಟ್ಕನಕ್ ಮನಸ್ಸು ಬರ್ಲಿಲ್ಲ, ಹಂಗಾಗಿ ಅದ್ ತೆಗ್ದೇ ಬಿಟ್ಟಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಟ್ಟಿರೋದ್ರಿಂದ, ಔಷಧಿ ಹೊಡೆದ್ರಿಂದ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವಲ್ಲ? ಅವು ಆಗುತ್ತೆ ಸರ್. ಅದ್ರ ಬೇರೆ ಶೀತ ಜಾಸ್ತಿ ಆಗಿ ಎಫೆಕ್ಟ್ ಆಯ್ತು ಸರ್. ಶೀತ ಜಾಸ್ತಿ ಆಗಲ್ಲ ಅಂದ್ರೆ ಚೆನ್ನಾಗ್ ಬರ ಸರ್. ಮಳೆ ಬರಂದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ನಾವೆಲ್ಲ ಮಾಡೋ ಕೆಲಸ ಎಲ್ಲ ಮಾಡಿದ್ವಿ, ಮತ್ತೆ ಶೀತ ಜಾಸ್ತಿ ಆದಾಗ ಏನು ಮಾಡೋಕ್ಕಾಗಲ್ಲ ಬಿಡಪ್ಪ ಅಂದ್ರೆ ಸುಮ್ಮನೆ ಆಯ್ತು ಸರ್. ನಾವು ಈಗ ಮಳೆ ಅಂತಂದ್ರೆ ಹೆಚ್ಚು ಯಾವ ಹಂತದಲ್ಲಿ ಬಂತು ನಿಮ್ಮ ಬೆಳಿಗ್ಗೆ? ನಮಗೆ ಬಂದ್ರದ ಈಗ ಒಂದು 20 ದಿವಸ ಮುಂಚೆನೆ ಮಳೆ ಸ್ಟಾರ್ಟ್ ಆಯ್ತು ಸರ್. ಫಸ್ಟ್ನೇ ತಿಂಗಳಾಗ ಅವಾಗ ಮಳೆ ಸ್ಟಾರ್ಟ್ ಆಗಿದ್ದು ಜೋರ ಇದ್ದು ಒಂದು 20 ದಿವಸ ಕಂಟ್ರೋಲ್ ಆಗಲೇ ಇಲ್ಲ, ಮುಚ್ಚಿಕೊಂಡು ಬಿಡ್ತಾ ಬಿಸಿಲು ವಾತಾವರಣ ಬೀಳದೇ ಇಲ್ಲ. ಅದಕ್ಕೆ ಬಿಸಿಲು ವಾತಾವರಣ ಬೀಳದಕ್ಕಾಗಿ ಆ ಥರ ಆಗಿ ಎಲ್ಲ ಕೊಳತೋಗ್ಬಿಡ್ತು ಸರ್. ಈಗ ಈರುಳ್ಳಿ ಬೆಳೆ ಮುಂದಿನ ವರ್ಷ ಹಾಕ್ಬಾರ್ದು ಅಂತ ಅನಿಸ್ತಾ ನಿಮಗೆ? ಇಲ್ಲ ಸರ್, ಹಾಕ್ಲೇಬೇಕು ಸರ್. ಕೆಟ್ಟಿದ್ವಿ ಅಂತ ಬಿಡಬಾರ್ದು, ಕೆಟ್ಟದಾಗ ಹುಡುಕಾಡ್ಬೇಕು ನಾವು. ಯಾವ ತಿಂಗಳಿಗೆ ಹಾಕಿದ್ವಿ ಅಂತ ನೋಡ್ಕೊಬೇಕು ಸರ್. ಒಂದು 15 ದಿವಸ ಇಲ್ಲ ಇಂಚೆ ಹಾಕ್ಬೇಕು ಇಲ್ಲ ಮುಂಚೆ ಹಾಕ್ಬೇಕು ಸರ್. ಆ ಟೈಮ್ ಬಿಟ್ಕೊಂಡು ನೆಲ ಪಾಕ್ ಮಾಡ್ಕೊಂಡು ತಿರ್ಗಿ ಹಾಕ್ಲೇಬೇಕು ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಅಂದ್ರೆ ಪ್ರತಿ ವರ್ಷ ಇದೇ ರೀತಿ ಏನು ಮಳೆ ಆಗಲ್ಲಲ್ವಾ? ಇಲ್ಲ ಸರ್, ಆಗಲ್ಲ. ಒಂದ್ ಟೈಮ್ ಹಂಗಾಗುತ್ತೆ, ಒಂದ್ ಟೈಮ್ ಹಿಂಗಾಗುತ್ತೆ ಸರ್. ಕೆಲವು ಟೈಮ್ ಬರ್ತಾನೆ ಇಲ್ಲ, ಮಳೆನೇ ಬರಲ್ಲ ಸರ್. ಹಂಗಾಗುತ್ತೆ. ಮತ್ತೆ ಈ ವರ್ಷ ಏನು ಅದಕ್ಕೆ ಬಲತ್ಕಾರ ಐತೆ, ಬರ್ತಾ ಇದೆ ಸರ್. ನಾವೇನು ಮಾಡೋಕ್ಕಾಗಲ್ಲ. ರೈತರು ಮಾಡಬೇಕು, ಮಾಡಲೇಬೇಕು. ಮಳೆ ಬರ್ತದಂತ ಏನು ಬಿಡೋಕ್ಕಾಗಲ್ಲ ಸರ್. ಅದನ್ನ ಮಾಡ್ಬೇಕು ನಾವು. ಈಗ ನಿಮ್ಮೂರಲ್ಲಿ ಎಲ್ಲ ಈರುಳ್ಳಿ ಬೆಳೆಗಳು ಲಾಸ್ ಆಗಿದಾವ ರೈತರು? ಸರ್ ಭಾಳ ಆಗಿದೆ ಸರ್. ಇರೋವೆ ಕಮ್ಮಿ, ಹೋಗಿರೋವ ಭಾಳ ಇದೆ ಸರ್. ನಮ್ಮ ಹೊಲಗಳು ಸುತ್ತಮುತ್ತ ಭಾಳ ಹಾಕಿದಾರೆ ಸರ್. ಯಾವಿಲ್ಲ ಸರ್, ಎಲ್ಲ ಶೀತ ಆಗಿ ಕೊಳೆ ರೋಗ ಆಗಿ ಎಲ್ಲ ಹೋಗಿರೋ ಜಾಸ್ತಿ ಸರ್. ಅಂದ್ರೆ ರೋಗ ಬಂದು ಲಾಸ್ ಆಯ್ತು? ರೋಗ ಬಂದು ಲಾಸ್ ಆಯ್ತು ಸರ್. ರೋಗ ಈ ಮಳೆ ಸರ್. ಈಗ ಈರುಳ್ಳಿ ಬೆಳೆ ಎಲ್ಲ ಲಾಸ್ ಆಯ್ತಲ್ಲ, ಈಗ ಅದನ್ನೆಲ್ಲ ಯಾವ ರೀತಿ ಹೊಲ ಉಳುಮೆ ಮಾಡಿ ಟಮಟ ಹಚ್ಚಿದ್ರೆ? ಹೊಲ ಉಳುಮೆ ಮಾಡಿದ್ರು ಸರ್. ಫಸ್ಟ್ ಪ್ಲೋ ಹೊಡಿಸಿದ್ವಿ, ಪ್ಲೋ ಹೊಡಿಸ್ಕೊಂಡ್ ಬಳಕ ರೂಟ್ ಹೊಡಿಸ್ಕೊಂಡು ತಿರ್ಗಿ ಚಲ್ ಹೊಡಿಸಿದ್ವಿ ಸರ್. ಎತ್ತಿನ ಬೇಸಾಯ ಇದಾಗ ಸಾಲ್ ಬಿಟ್ಕೊಂಡು ತಿರ್ಗ ಕುಂಟಿ ಹೊಡ್ಕೊಂಡು ಮತ್ತೆ ಈಗ ತಿರ್ಗ ಸಾಲ್ ಹೊಡೆದು ನೀರು ಬಿಟ್ಕಂತ ಟಮಾಟೆ ಸೋಸಿ ಹಚ್ಕೊಂತ ಸರ್. ಅದಕ್ಕೆ ಈಗ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಈ ಹಂತದಲ್ಲಿ ಏನು ಕೊಡಲ್ಲ ನೀವು? ಇಲ್ಲ, ಇದಕ್ಕೇನು ಕೊಡಲ್ಲ ಸರ್. ಇದಕ್ಕೇನಿದ್ರು ಸರ್ಕಾರಿ ಗೊಬ್ಬರ ಸರ್. ಇವತ್ತಿಗೆ ಒಂದು 15 ದಿವಸ ಸರ್ ಹಚ್ಕೊಂಡು ಮತ್ತೆ ಈಗ ಅದಕ್ಕೆ ಗಟ್ಟಿ ಗೊಬ್ಬರ ಹಾಕೊಂಬೋದು ಸರ್. ಸಾಲ್ ಸಾಲಿಗೆ ಗಟ್ಟಿ ಗೊಬ್ಬರ ಹಾಕೊಂಡು ಮುಂದೆ ಮುಂದೆ ಗೊಬ್ಬರ ಹಾಕೋದು, ಹಿಂದಿಂದ ಎಡೆ ಕುಂಟೆ ಹೊಡಿಯೋದು ಸರ್. ಎಡೆ ಕುಂಟೆ ಹೊಡ್ಕೊಂಡು ತಿರ್ಗಿ ನೆಕ್ಸ್ಟ್ ದೊಡ್ಡ ಕುಂಟೆ ಹಾಕ್ಬೇಕು ಸರ್. ಈ ಸಣ್ಣದ ಹೋಗೋ ಮುಚ್ಕೊಬೇಕು, ಬಡ್ಗೆ ಮಣ್ಣು ಬಿಡ್ಬೇಕು ಸರ್. ಆ ಥರ ಮಾಡ್ಕೊಂಡು ಅದನ್ನು ಓಡಾಡ್ಕೊಂತ ಇರ್ಬೇಕು. ಅದರಲ್ಲಿ ಏನಾರು ರೋಗ ರುಜಿನ ಕಾಣ್ತು ಅದಕ್ಕೂ ತಿರ್ಗಿ ಔಷಧಿ ಕಂಟ್ರೋಲ್ ಮಾಡ್ಬೇಕು ಸರ್. ಕಳೆ ತಕ್ಕೊಬೇಕು, ಔಷಧಿ ಕಂಟ್ರೋಲ್ ಮಾಡ್ಬೇಕು, ನೋಡ್ಕೊಂತಿರ್ಬೇಕು ಸರ್. ಒಂದು ದಿವ್ಸಕ್ಕೆ ಒಂದು ಪಾಠ ಆದರೂ ಹೊಲ್ದ ಕಡೆ ಹೋಗಿ ಅಡ್ಡಾಡ್ಕೊಂತಿದ್ರೆ ಅದ್ರ ವಾತಾವರಣ ಏನು ಅಂಬೋದು ಗೊತ್ತಾಗುತ್ತೆ ಸರ್. ಮತ್ತು ನಾವು ಅತ್ಲ ಹೋದ್ವಿ ಇತ್ಲಾಗ ಹೋದ್ವಿ ಅಂದ್ರೆ ಮತ್ತೆ ಅದನ್ನ ಕೇಳೋರು ಯಾರು ಇರೋಲ್ಲ, ಅದು ಬಲ ಆಗುತ್ತೆ, ಇದು ನಾವು ಎಡಾಗಿಬಿಡುತ್ತೆ ಸರ್. ಈಗೆಲ್ಲ ನೀವು ಟ್ರ್ಯಾಕ್ಟರ್ ಉಪಯೋಗ ಮಾಡ್ತೀರಾ ನೀವು ಎಲ್ಲ ಹೊಲ ಉಳುಮೆ ಮಾಡೋಕೆ? ಸರ್ ಎಲ್ಲ ಟ್ರ್ಯಾಕ್ಟರ್ಗಳು ಸರ್. ಈಗ ಬೇಸಾಯಗಳು ಅಲ್ಲೇ ಭಾಳ ಕಮ್ಮಿ ಸರ್. ಏನು ಈಗ ಮೆಕ್ಕೆಜೋಳ ಆಗ್ತದೆ ಬಿತ್ತಕ್ಕಾರ ಒಂದು ಬೇಕಾಗುತ್ತೆ ಸರ್. ಅಲ್ಲಿದ್ದ ಎಡೆ ಕುಂಟೆ ಬುಡ್ಗುಂಟೆ ಅಷ್ಟೇ ಬೇಕಾಗುತ್ತೆ ಸರ್. ಈ ರೂಟ್ ಹೊಡಿಯೋಕ್ಕೆ, ಪ್ಲೋ ಹೊಡಿಯೋಕ್ಕೆ, ಬಲರಾಮ್ ಹೊಡಿಯೋಕ್ಕೆ, ಕಂಟಿಮೀಟ್ರು ಎಲ್ಲ ಟ್ರ್ಯಾಕ್ಟರ್ನೇ ಸರ್. ಎತ್ತುಗಳು ಎಲ್ಲ ಕಮ್ಮಿ ಆಗಿಬಿಟ್ಟವೆ ಸರ್. ಈಗ ಎತ್ತುಗಳು ಸಾಕಾಣಿಕೆ ಮಾಡಿ ನೀವು ಬಾಡಿಗೆ ಎಲ್ಲ ಹೊಡಿಬೋದಲ್ಲ? ಹೊಡಿಬೋದು ಸರ್. ಈಗ ಬೇಸಾಯ ಬದುಕು ವರ್ಷದಲ್ಲಿ 1 ತಿಂಗಳು ಸಿಗುತ್ತೆ ಸರ್ ಬೇಸಾಯ. ಇನ್ನು 11 ತಿಂಗಳು ಸರ್ ಅದಕ್ಕಾಗಿ ಇರಬೇಕು. ನಾವು ಒಬ್ಬಂಟಿಗರು, ಅದಕ್ಕಾಗಿ ಕಟ್ಕೊಳಕಾಗಲ್ಲ ಸರ್ ನಮ್ಮಿದ್ದ. ಮತ್ತೆ ಅಕ್ಕಪಕ್ಕದಾಗ ಇರ್ತಾವ ಅವ್ರಿಗೆ, ಈಗ ಅವರು ₹1,500 ಬಾಡಿಗೆ ಮಾಡ್ಯಾರ ಸರ್. ಒಂದು ದಿವ್ಸಕ್ಕೆ ₹1,500 ಬಾಡಿಗೆ ಅವ್ರನ್ನ ಕೊಟ್ಟು ಕರ್ಕೊಂಡು ನಾವು ಹಚ್ಕೊಂಡು ಹೊಲ ಹೊಡ್ಸ್ಕೊಬೇಕು ಸರ್. ಈಗ ಈರುಳ್ಳಿ ಬೆಳೆ ಲಾಸ್ ಆದ್ಮೇಲೆ ಈ ಟಮಟ ಹಾಕ್ಬೇಕಂತಲ್ಲ ಯಾಕೆ ಮನ್ಸು ಮಾಡಿದ್ರೆ ನೀವು? ನೋಡಿ ಸರ್, ಮತ್ತೆ ಈಗ ಯಾವ್ದಾಕನ ಅಂತ ನೋಡಿ ಸರ್. ಅದೇ ಹಾಕೋ ಸ್ವಲ್ಪ ಅನುಕೂಲ ನಂಗೆ ಕಾಣಿಸ್ತು. ಮತ್ತೆ ಅದನ್ನೇ ಹಾಕ್ಯಮಾನ ಅಂತಂದ್ರೆ ಅದು ಕೆಲಸ ಐತೆ ಸರ್, ಭಾಳ ಕೆಲಸ ಐತಿ. ಟಮೆಟೊ ಹಾಕಿದ್ವಿ ಅಂದ್ರೆ ಬರೀ ಅದು ಹಂಗೆ ಬೆಳೆಯಲ್ಲ. ಈ ಗೂಟ ತರಬೇಕು, ಉರಿ ತರಬೇಕು, ಅದನ್ನೆಲ್ಲ ಕಟ್ಬೇಕು, ಕಳಿ ತೆಗೆಸ್ಬೇಕು ಸರ್. ಅದಕ್ಕೂ ಔಷಧಿ ಸಿಂಪರಣೆ ಮಾಡಬೇಕು. ಅದು ಭಾಳ ರಿಸ್ಕ್ ಐತೆ. ಆದರೂ ಮತ್ತೆ ಯಾವುದೋ ಒಂದು ಮಾಡ್ಬೇಕಂತ ಮನಸ್ಸು ಮಾಡಿದ್ವ, ಹಂಗಾಗಿ ಮಾಡಿದ್ವಿ ಸರ್. ಅದನ್ನ ಈಗ ಇವತ್ತು ನೋಡ್ಬೇಕಂತಂದ್ರೆ ರೇಟ್ ಇಲ್ಲ ಅಷ್ಟೊಂದು ಟೊಮೆಟೊ. ಮತ್ತೆ ಈ ಬಿದ್ದಲ್ಲ ಸರ್, ನೆಕ್ಸ್ಟ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ನಾವು ಅದನ್ನ ಮಾಡಿದ್ದು. ಇಲ್ಲ ಅಂದ್ರೆ ಬೇರೆ ಏನಾನು ಮಾಡ್ತಿದ್ವಿ. ಈಗ 5 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ ಭಾಳ ಡೌನ್ ಆಯ್ತು ಸರ್. ಮತ್ತೆ ಈಗ ನೆಕ್ಸ್ಟ್ ಒಂದ್ ಟೈಮ್ ಬಿದ್ರೆ ಒಂದ್ ಟೈಮ್ ಹೇಳುದು ಸರ್. ಆ ಉದ್ದೇಶಕ್ಕಾಗಿ ನಾವು ಈಗ ಟೊಮೆಟೊ ಆಯ್ಕೆ ಮಾಡ್ಕೊಂಡಿ ಸರ್. ಈಗ ಟೊಮೆಟೊ ಸಸಿ ಅಂತಂದ್ರೆ ಎಲ್ಲಿಂದ ತಂದ್ರೆ ನೀವು? ಸರ್ ನಾವು ಇದು ಬಳ್ಳಕಟ್ಟೆ ಸರ್, ದುರ್ಗದ ಹತ್ರ ನರ್ಸರಿ ಸರ್. ಅಲ್ಲಿ ಚೆನ್ನಾಗಿ ಸಿಗ್ತಾವ ಬೀಜ, ಒಳ್ಳೆ ಕ್ವಾಲಿಟಿನೂ ಬರುತ್ತೆ ಸರ್. ಅದಕ್ಕಾಗಿ ಅಲ್ಲಿಗೂ ತಗೊಂಬಂದು ಹಚ್ಚಿದ್ವಿ ಸರ್ ನಾವು. ಅಂದ್ರೆ ಒಂದ್ ಸಸಿ ಎಷ್ಟು ರೂಪಾಯಿ ಬಾಳುತ್ತೆ ಸರ್? 1 ರೂಪಾಯಿ 10 ಪೈಸ, ಕೆಲವು 50 ಪೈಸ ಸರ್, 60 ಪೈಸ ಇದಾವೆ. ನಮ್ಗೆ ಅವೆಲ್ಲ ಬೇಕಿಲ್ಲ ಅಂತಂದೇಳಿ 1 ರೂಪಾಯಿ 10 ಪೈಸ ಕೊಟ್ಟು ಅದನ್ನ ತಗೊಂಬಂದ್ವಿ ಸರ್. ಈಗ ಮೊದಲೆಲ್ಲ 50 ಪೈಸ ಒಂದು ಸಸಿ ಇದ್ವು? ಹಾಂ ಇದ್ದು ಸರ್. ಈಗೆಲ್ಲ ಕಾಸ್ಟ್ಲಿ ಸರ್. ಒಂದೊಂದು ಕ್ವಾಲಿಟಿ ಮೇಲೆ ಹೇಳ್ತಾರೆ ಸರ್. ಯಾವ ಬೇಡ ಇವು ಬೇಡ. ಈ ಹೆಸರುಕಾಯಿ ಬರ್ತಾವಲ್ಲ ಸರ್, ಅವೇನು ಮಾಡ್ತಾವೆ ಅಂದರೆ ಮುಂದೆ ಆಚಿಗಿರ್ತಾವೆ ಸರ್, ಹಿಂದೆ ಹಣ್ಣಾಗಿರ್ತದೆ, ಅದು ಹಣ್ಣು ತಡೆಯೋದಿಲ್ಲ ಸರ್. ಹಂಗಾಗಿ ಮತ್ತೆ ಅದನ್ನ ಬಿಟ್ಟು ನಾವು ಒಳ್ಳೆ ಸಸಿನೇ ಬೇಕು, 1 ರೂಪಾಯಿ ಹೋದ್ರು ಹೋಗಲಿ ಅಂತಂದೇಳಿ ಒಳ್ಳೆ ಸಸಿ ತಂದು ಹಾಕಿದ್ವಿ. ಈಗ ನಿಮ್ಗೆ ಯಾವ ತಳಿ ಬೇಕು ಆ ತಳಿ ಬೀಜನ ತಂದು ಮಾರ್ಕೆಟ್ನಲ್ಲಿ ಟೊಮೆಟೊ ಬೀಜ ನೀವೇ ಸಸಿ ಮಾಡಿ ಮಾಡ್ಬೋದು? ಹೌದಲ್ಲ, ಬೆಡ್ಗೆ ಹಾಕ್ಬೇಕು, ಅದೆಲ್ಲ ರಿಸ್ಕ್ ತಗೋಕ್ ಆಗಲ್ಲ ಸರ್. ಹಂಗಾಗಿ ಮತ್ತೆ ಈಗ ಇದಂದ್ರೆ ಆರ್ಡರ್ ಕೊಟ್ಟಿರ್ತೀವಿ, ಇಂಥ ದಿವಸ ನಮಗೆ ಸಸಿ ಬೇಕಪ್ಪ ಅಂತಂದೇಳಿ ಅವ್ರಿಗೆ ಆರ್ಡರ್ ಕೊಟ್ಟರೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತ ಸರ್. ಅವತ್ತು ಯಾವ್ದಾರ ಒಂದು ವೆಹಿಕಲ್ ತಗೊಂಡೋಗಿ ಇಲ್ಲಿ ಹೊಲ ಎಲ್ಲ ರೆಡಿ ಮಾಡ್ಕೊಂಬೇಕು ಸರ್. ಅದು ಬರೋವಷ್ಟೈತಿಗೆ ಸಾಲು ಹುಡ್ಕೊಂಡು ನೀರು ಬಿಟ್ಕೊಂಡು ಕೂಲರ್ ರೆಡಿಯಾಗಿ ಅಲ್ಲಿರ್ಬೇಕು ಸರ್. ಕೂಲರ್ ರೆಡಿ ಇದ್ದಂಗೆ ಅಲ್ಲಿದ್ದ ನಾವು ತಗೊಂಬಂದ್ರೆ ಟ್ರೈ ತಗೊಂಬಂದು ಹೊಲ್ದಾಗ ಇಳಿಸಿದ್ರೆ ತಗೊಂಡು ಹಚ್ಕೊಂತ ಹಚ್ಕೊಂತ ಹೋಗ್ಬಿಟ್ರೆ ಸಸಿನೂ ಭಾರಿ ಚೆನ್ನಾಗಿ ಬರುತ್ತೆ ಸರ್. ನಾವು ಇಲ್ಲಿ ಇಟ್ಕೊಂಡು ಒಂದಿನ ಎರಡು ದಿನ ವೆಯ್ಟ್ ಮಾಡಿದ್ವಪ್ಪ ಅಂದ್ರೆ ಸಸಿ ಬತ್ತೆ ಹೋಗತ್ತೆ. ಹಂಗಾಗಿ ನಾವು ಅದನ್ನೇನು ಮಾಡೋಕೆ ಹೋಗಲ್ಲ, ಅಲ್ಲಿದ್ದಲ್ಲ ದುಡ್ಡು ಹೋದ್ರು ಹೋಗಲ್ಲ ಅಂತಂದೇಳಿ ತಗೊಂಬಂದು ಈ ಥರ ಮಾಡ್ಕೊಂಡ್ರಿ. ಅದೇ ನಮ್ಗೆ ಅನುಕೂಲ ಸರ್. ಆಗೋದು ಈಗ ಒಂದು ಎಕರೆಗೆ ಹಾಕ್ಬೇಕಂತಂದ್ರೆ ಎಷ್ಟು ಸಸಿಗಳು ಬೇಕಾಗ್ತವೆ ಸರ್? ಒಂದು ಎಕರೆಗೆ ಹಾಕ್ಬೇಕಂದ್ರೆ ಕೋಸ್ ಆದರೆ 40,000 ಬೇಕಾಗುತ್ತೆ ಸರ್. ಟೊಮೊಟೊ ಆದರೆ ಹೊಲದ ಮೇಲೆ ಸಾಲು ನಾವು ಯಾವ ಥರ ಹೊಡಿತೀವೋ ಆ ಥರ ಎರಡಡಿ ಸ್ವಲ್ಪ ಹೊಡ್ಕಂದ್ರೆ ಸಸಿ ಜಾಸ್ತಿ ಬೇಕಾಗುತ್ತೆ. ಕೆಲವು ಭಾಳ ಜಮೀನು ಇರೋಂಥವ್ರು ಏನು ಮಾಡ್ತಾರಂದ್ರೆ 3 ಅಡಿ 2.75 ಅಡಿ ಹೊಡಿತಾರೆ ಸರ್. ಹಂಗಾಗಿ ಕಡಿಮೆ ಆಗುತ್ತೆ. ನಾನು ಈಗ ನೆಕ್ಸ್ಟ್ ಒಂದು ಎಕರೆಗೆ 12,000 ಹಚ್ಚಿನಿ ಸರ್ ಸಸಿನ, ಟೊಮೊಟೊ ಸಸಿ. ಈಗ ದಾಯ ಅಂತಂದ್ರೆ ಯಾವ ದಾಯ ಮಾಡಿದ್ರೆ ಟೊಮೊಟೊ ಸರ್? ನಾವು 2 ಕಾಲು ಮಾಡಿದ್ವಿ, ಹಂಗಾಗಿ ನಮ್ಗೇನು ಸಮಸ್ಯೆ ಇಲ್ಲ. ಈಗ ಸಾಲಿನಿಂದ ಸಾಲಿಗೆ 2 ಕಾಲು ಅಡಿ ಮಾಡಿದ್ರೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಮಾಡಿದ್ರೆ? ಸಸಿಯಿಂದ ಸಸಿಗೆ ಅಂದ್ರೆ 1.5 ಅಡಿ ಬಿಟ್ಟಿಗೆ ಒಂದೊಂದು ಸಸಿ ಹಚ್ಚಿದ್ದೀವಿ ಸರ್. ಆ ಮಟ್ಟಕ್ಕೆ ಹಚ್ಚಿಕೊಂಡ್ರೆ 12,000 ಒಂದು ಎಕರೆಗೆ ಮೇಂಟೈನ್ ಮಾಡ್ಬೋದು ಸರ್. ಈಗ ಸಸಿ ನಾಟಿ ಮಾಡಬೇಕಾದ್ರೆ ಯಾವ್ಯಾವ ಗೊಬ್ಬರ ಕೊಡ್ತಾರೆ? ಕೊಡುಗೆ ಗೊಬ್ಬರ ಬರುತ್ತಲ್ಲ ಅದನ್ನ ಬ್ಯಾಸಾಯದಿಂದ ಉಕ್ಕೊಂಡ್ಬಿಡ್ತು ಸಾಲಕ್ಕೆ. ಆ ಬಳಿಕ ಇದು DAP ಗೊಬ್ಬರ ಐತೆ, ಗಟ್ಟಿ ಗೊಬ್ಬರ ಅದನ್ನ ಹಾಕ್ಯಂತು ಸರ್. ಈಗ ಸಾಲು ಮುಚ್ಚಬೇಕಾದಾಗೈತಲ್ಲ ಅವಾಗ ಗಟ್ಟಿ ಗೊಬ್ಬರ ಕೊಟ್ಟು ಸಾಲು ಮುಚ್ಚಬೇಕು ಸರ್. ಹಂಗೆ ಮುಚ್ಚಿದ್ರೆ ಅದು ಸಸಿ ಪೌಷ್ಟಿಕ ಆಹಾರ ಸಿಗಲ್ಲ, ಅದಕ್ಕೆ ಸ್ಟ್ರೆಂತ್ ಬರಲ್ಲ ಸರ್. ಹಂಗಾಗಿ ಗಟ್ಟಿ ಗೊಬ್ಬರ ಹಾಕ್ಯಂದು ಸಾಲು ಮುಚ್ಕೊಂಡು ಕಳೆ ತಕೊಂಬೇಕು ಸರ್. ಒಂದು ಎಕರೆಗೆ ಎಷ್ಟು ಬಿತ್ತನೆ ಮಾಡ್ತೀರಾ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ಅಂದರೆ ಸರ್ ಹೊಲ ನಮ್ಮವು ಸ್ವಲ್ಪ ಜಮೀನು ಇದಾವೆ, ತಾಕತ್ ಮಾಡ್ಕೊಂಡು ಸರ್ ಒಂದು ಕಿಂಟಲ್ ಹಾಕಿದ್ರೆ ಮಸ್ತಾಗುತ್ತೆ ಸರ್ ನಮಗೆ. ಮತ್ತು ಜಳ್ಳಿರೋಂಥ ಭೂಮಿಗಳು ಕಂಡು ಹೋದ ಫಲವತ್ತಾದ ಭೂಮಿ ಇಲ್ಲ ಅಂದರೆ ಮತ್ತು ಅವ್ರು ಜಾಸ್ತಿ ಆಗಬೇಕಾಗುತ್ತೆ. ಅಂದ್ರೆ ಸಾಕಷ್ಟು ಹೊಲ ಕಸಬಿದೆ ಅಂತ ಹೇಳಿದ್ರೆ ಅಂದ್ರೆ ಮೊದಲೆಲ್ಲ ಕುರಿ ಗೊಬ್ಬರ ಕೊಟ್ಟಿದ್ರೆ? ಮೊದಲೆಲ್ಲ ಕುರಿ ಗೊಬ್ಬರ ಸರ್. ನಮ್ದು ಜಮೀನು ಕಮ್ಮಿ, ಕುರಿ ಮೇಕೆ ಭಾಳ ಇದ್ವಲ್ಲ ಸರ್. ಹಂಗಾಗಿ ಒಂದ್ಸಲ ಏರಿದ್ರೆ 4 ಲೋಡು 5 ಲೋಡು ಒಂದು ಎಕರೆಗೆ ಏರ್ಕೊಂತಿದ್ವಿ ಸರ್. ಕುರಿ ಗೊಬ್ಬರ 1 ವರ್ಷ ಏರ್ಕೊಂಡು ಚೆನ್ನಾಗಿ ಕೊಳೆ ಬಂತು ಅಂದ್ರೆ 3-4 ವರ್ಷ ಬೆಳಿಬೋದು ಸರ್. ಹಂಗಾಗಿ ಕಂಟಿನ್ಯೂ ನಾವು ಏರ್ದು ಏರಿ ಏರ್ತಿದ್ವ. ಹಂಗಾಗಿ ಒಳ್ಳೆ ತಾಕತ್ತೈ ಸರ್ ನಮ್ಮ ಭೂಮಿ, ನಮಗೆ ಹೆಚ್ಚಿಗೆ ಗೊಬ್ಬರದ ಅವಶ್ಯಕತೆ ಬರಲ್ಲ. ಈಗ ಒಂದು ಎಕರೆ ನಾಟಿ ಮಾಡ್ಬೇಕಂದ್ರೆ ಟೊಮೆಟೊ ಸಸಿನ ಎಷ್ಟು ಜನ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ ಸರ್? 12,000 ಸಸಿ ಹಚ್ಚಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು 8 ಜನ ಲೇಬರ್ ಅಂತೂ ಬೇಕೇ ಬೇಕು ಸರ್. 8 ಜನ ಕೂಲರ್ ಇಲ್ಲದೆ ಎಂಬ ಏರಿ ಅಲ್ಲ. 1,500 ಸಸಿ ಹಚ್ತಾರೆ ಸರ್ ಒಬ್ಬೊಬ್ರು. ನೀರು ಹಾಯಿಸಿ ಸಸಿ ನಾಟಿ ಮಾಡ್ತೀರ? ಹೌದು ಸರ್. ಫಸ್ಟ್ ನೀರು ಬಿಡ್ಬೇಕು ಸರ್. ನೀರು ಬಿಟ್ಕೊಂಡು ತೇವಾಂಶ ಇರ್ಬೇಕು, ಅದಕ್ಕೆ ತೇವಾಂಶ ಇದ್ರೆ ಮಾತ್ರ ಸಸಿ ಹತ್ಕೊಂತ ಸರ್. ಇಲ್ಲಾಂದ್ರೆ ಹತ್ತಲ್ಲ ಟೊಮೆಟೊ ಸಸಿ. ನಾವು ನೈಟು ನೀರು ಬಿಡ್ತೀವಿ ಸರ್. ತಿರ್ಗಾ ಬೆಳಗ್ಗೆ ಮುಂದೆ ನೀರು ಬಿಟ್ಕೊಂತ ಹೋಗ್ತೀವಿ ಸರ್. ನಾವು ಮುಂದೆ ನಾವು ನೀರು ಬಿಟ್ಕೊಂತ ಹೋದ್ರೆ ಹೆಣ್ಮಕ್ಳು ಹಿಂದೆ ಹಚ್ಕೊಂತ ಬರ್ತಾ ಇರ್ತವೆ ಸರ್. ಹಂಗಾದ್ರೆ ಒಂದು ಸಸಿನೂ ಫೇಲ್ ಆಗಲ್ಲ, ಅದು ಪಕ್ಕ ಬರುತ್ತೆ. ಅದು ನಾವು ಒಣದ್ರಕ್ಕೆ ಹೋಗಿ ಹಚ್ಚಿದ್ವಪ್ಪ ಅಂದ್ರೆ 12,000 6,000 ಹತ್ತಲ್ಲ ಸರ್. ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಇವತ್ತು ಹಚ್ಕೊಬಿಟ್ವಿ, ಇವತ್ತೊಂದಿನ ಗ್ಯಾಪ್ ಬಿಡ್ತು ಸರ್. ತಿರ್ಗಾ ಮೇಲೆ ಉಳ್ ನೀರು ಬಿಡ್ಬೇಕು, ಅದಕ್ಕೆ ಉಳ್ ನೀರು ಬಿಟ್ಕಂದ್ರೆ ಮಾತ್ರ ಹಿಂಗೆ ಬಟ್ಟಿಟ್ಟು ಹಿಂಗೆ ಅದಿಮಿರ್ತಾರೆ, ಅವು ಸಸಿಗೆ ಬೇರ್ಗಳು ಹೊರಗಿರ್ತಾವಲ್ಲ ಅವೆಲ್ಲ ಮುಚ್ಕೊಂತ ಸರ್, ಕರೆಕ್ಟಾಗಿ ಲೆವೆಲ್ ಆಗುತ್ತೆ. ಎಷ್ಟು ಇಂಚ್ ಆಳವಾಗಿ ಅದನ್ನ ನಾಟಿ ಮಾಡ್ಬೇಕಾಗುತ್ತೆ? ಒಂದು ಇಂಚ್ ಆಳವಾಗಿ ಹೋದ್ರೆ ಸಾಕು ಸರ್. ಈಗ ಒಂದಿನ 2 ದಿನ ಬಿಟ್ಟು ಮತ್ತೆ ಉಳ್ ನೀರು ಬಿಡಬೇಕು? ನೀರು ಬಿಡಲೇಬೇಕು ಸರ್. ಅದಕ್ಕೆ ನೀರು ಬಿಡಲಿಲ್ಲ ಅಂದ್ರೆ ಈ ಬೇರ್ಗಳು ಕಡಿಗಿರ್ತಾವಲ್ಲ ಅವು ಒಣಗಿ ತಿರ್ಗಾ ಗಿಡನೇ ಎಫೆಕ್ಟ್ ಆಗಿಬಿಡ್ತೈತೆ, ಆ ಗಿಡಗಳು ಕೆಂಪು ಕಲರ್ ತಿರುಗಿಬಿಡ್ತಾವ. ಅದು ನೀರು ಬಿಟ್ಟು ಅಂದ್ರೆ ಅದು ಬಿಡದಕ್ಕೆ ನೀರು ಹೋಯ್ತಾ ಮಣ್ಣ ಮುಚ್ಕೊಂಡ್ಬಿಡ್ತೈತ. ಮಣ್ಣ ಮುಚ್ಕೊಂತಪ್ಪ ಅಂದ್ರೆ ಅದಕ್ಕೂ ಅದಕ್ಕೆ ಏನು ಸಮಸ್ಯೆ ಇರಲ್ಲ, ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಈಗ ಹೋಗ್ ಅಂತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಹೋಗ್ತಾವ? ಹೋಗೋದು ಕಡಿಮೆ ಸರ್. ನಾವು ಯಾವ ಥರ ನೋಡ್ಕೊಂತೂ ಆ ಥರ ಸರ್. ಈಗ ನಾಟಿ ಮಾಡಿ ಎಷ್ಟು ದಿನ ಆಯ್ತು ನಮ್ಗೆ? ಇವತ್ತಿಗೆ ಒಂದು 15 ದಿವಸ ಆಗೈತೆ ಸರ್ ನಾವು ಮಾಡಿ. ಟೊಮೆಟೊದಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ಏನೆಲ್ಲ ಒಂದು ಕೃಷಿ ವಿಧಾನಗಳು ಅನುಸರಿಸ್ಬೇಕು? ಕೃಷಿ ವಿಧಾನ ಏನಂದ್ರೆ ಅದೇ ಟೈಮ್ ಟೈಮ್ ಗೊಬ್ಬರ ನೋಡ್ಬೇಕು ಸರ್. ಗೊಬ್ಬರ ಮತ್ತೆ ಒಂದೊಂದು ಮಿಡತೆಗಳು ಅಂತ ಬರ್ತಾವೆ ಸರ್, ಅದನ್ನ ನೋಡ್ಕೊಬೇಕು. ಈ ಮಚ್ಚರ್ ರೋಗ ಅಂತ ಬರುತ್ತೆ ಸರ್, ಅದನ್ನ ನೋಡ್ಕೊಬೇಕು. ಅದಕ್ಕೆ ಯಾವ್ಯಾವ ಟೈಮ್ನಾಗ ಏನೇನು ಬರುತ್ತೋ ಆ ಔಷಧಿ ಅದಕ್ಕೆ ಕೊಡ್ತಾ ಇರ್ಬೇಕು ಸರ್. ಕೊಟ್ಟರೆ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ. ಮತ್ತೆ ಈಗ ಒಂದು 15 ದಿವಸ ಆಯ್ತಂದ್ರೆ ಇನ್ನು 20-25 ದಿವಸಕ್ಕೆ ಅದು ಕೋಲ್ ಹಾಕ್ಬೇಕು ಸರ್. ಈಗ ನಾವು ಕೋಲ್ ತಂದು ಕೋಲ್ ಹಾಕ್ಕೊಂಡು ತಿರ್ಗಾ ಕೂಲರ್ ಕರ್ಕೊಂಡು ಬಳ್ಳಿ ಕಟ್ಕೊಬೇಕು ಸರ್. ಬಳ್ಳಿ ಕಟ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡ್ರೆ ಅದು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ನಾವು ತಗೊಂಡ್ವಿ ಸುಮ್ಮನೆ ಹಾಕಿದ್ವಿ ಬಿಟ್ಟಿವಪ್ಪ ಅಂದರೆ ಈ ಪೂರ್ತಿ ಕೆಸರ ನೆಲ್ದಾಗ ಇರ್ತದೆ ಸರ್. ಅದು ಏನು ಮಾಡುತ್ತಪ್ಪ ಅಂದ್ರೆ ಮ್ಯಾಗಳಕಾಯಿ ಅಷ್ಟೇ ಸಿಗುತ್ತೆ, ಕೆಳಗಲ್ಕಾಯಿ ಏನಾಗುತ್ತಪ್ಪ ಅಂದ್ರೆ ಎಲ್ಲ ಕೊಳತು ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ರೇಟ್ ಸಿಗಲಿಲ್ಲ ಬಡ ಎತ್ತಾಗ ಹೋದ್ರು ಹೋಯ್ತು ಅನ್ಬೋದು. ಸರಿಯಾಗಿ ಇಳುವರಿ ಸಿಗ್ತು ಅಂದ್ರೆ 1.5 ಲಕ್ಷ 2 ಲಕ್ಷ 3 ಲಕ್ಷ ಎಕರೆ ಬೆಳಿಬೋದು ಸರ್. ಅದನ್ನ ಅದನ್ನ ಕಷ್ಟ ಪಡ್ಬೇಕು. ನಾವು ಕಷ್ಟಪಟ್ರೆ ಮಾತ್ರ ಅದನ್ನೆಲ್ಲ ಮಾಡ್ಕೊಳಕ್ ಸಾಧ್ಯ ಸರ್. ಈಗ ಗೂಟ ಅಂತಂದ್ರೆ ಎಲ್ಲಿಂದ ತರ್ತೀರಾ ಎಲ್ಲ ಉಗಿಯಕ್ಕೆ ಸರ್? ಈಗ ಗೂಟ ಅಂದ್ರೆ ಕೆಲವು ಈ ಸಿಮ್ಜೇಲಿ ಅಂತ ಬರುತ್ತಲ್ಲ ಸರ್, ನಮ್ಮ ಹಳ್ಳಿಗೊಳಗ ಸಿಗುತ್ತೆ. ಈಗ ಅದಕ್ಕೆಲ್ಲ ರಿಸ್ಕ್ ತಗಲಾರ್ದ ಏನ್ ಮಾಡ್ತೀವಿ ಅಂದ್ರೆ ದಾವಣಗೆರೆ ಹೋಗ್ತದೆ ಸರ್. ದಾವಣಗೆರೆ ಹೋದ್ರೆ ಟನ್ ಗಟ್ಟಲೆ ಕೊಡ್ತಾರೆ. ಈಗ 8,000 ರೂಪಾಯಿ 6,000 ರೂಪಾಯಿ ಟನ್ನು ಸೈಜಿನ ಮೇಲೆ, ಅದು ಇಷ್ಟಡಿ ಬೇಕು ಇಷ್ಟು ದಪ್ಪ ಬೇಕು ನಮಗೆ ಅಂತಂದ್ರೆ ಟನ್ ಲೆಕ್ಕ ಕೊಡ್ತಾರೆ ಸರ್. ಆ ಟನ್ ಗಟ್ಟಲೆ ತಂದು ನಾವು ಲೇಬರ್ ತಗೊಂಡು ಉಕ್ಕಂದು ಕೆಲಸ ಮಾಡ್ಕೊಂತೀವಿ ಸರ್. ಈಗ ನಿಮಗೆ ಒಂದು ಎಕರೆಗೆ ಎಷ್ಟು ಟನ್ ಬೇಕಾಗುತ್ತೆ ಗೂಟ? ಒಂದು ಎಕರೆಗೆ ಅಂದರೆ ಸೈಜ್ ದಪ್ಪ ಕಮ್ಮಿ ಇದ್ರೆ 2 ಟನ್ ಆದ್ರೂ ಮಸ್ತ್ ಆಗುತ್ತೆ ಸರ್. ಒಂದು ಮತ್ತೆ ಸೈಜ್ ದಪ್ಪ ಇತ್ತಪ್ಪ ಅಂದರೆ ಅದು ತಿರ್ಗಾ ನೆಕ್ಸ್ಟ್ ಯೂರಿಯ ಬಳ್ಳಿ ಹಾಕ್ಬೇಕು ನಾವು, ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಅಂದರೆ ಸ್ವಲ್ಪ ಸ್ಟ್ರೆಂತ್ ಅದಾವೆ ತಗೊಬೇಕು ಸರ್. ಬರೀ ಟೊಮೊಟೊಕ್ಕೆ ಅಂದರೆ ಏನು ಸಮಸ್ಯೆ ಇಲ್ಲ, 6-8 ಇದ್ದು ಒಂದು 3 ಬಳ ದಪ್ಪ ಇದ್ದರೆ ಟೊಮೊಟೊಗೆ ಆದ್ರೂ ಮೇಂಟೈನ್ ಆಗುತ್ತೆ ಸರ್. ಮತ್ತು ನಾವು ಎರಡಕ್ಕೂ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಈಗ ಇದಕ್ಕೆ ಬಂತ ನೆಕ್ಸ್ಟ್ ಇನ್ನೊಂದು ಬೆಳಗ್ಗೆ ಯಾವ್ದಕ್ಕ ಬರ್ತೈತೆ ಅಂತಂದೇಳಿ ಸ್ವಲ್ಪ ದಪ್ಪ ಸೈಜು ತಗೊಂಬರ್ತೀವಿ ಸರ್. ಈಗ 2 ಟನ್ ಗೂಟ ತರಬೇಕಂತಂದ್ರೆ ಎಷ್ಟು ನೀವು ಹಣ ಕೊಡಬೇಕಾಗುತ್ತೆ? ಅಲ್ಲಿ 6,000 ಅಲ್ಲಿ ಸಹ ಒಂದು 3,000 ನಮಗೆ ಬಂದು ಬೀಳ್ಬೇಕಂದ್ರೆ 10,000 ರೂಪಾಯಿ ಬೇಕಾಗುತ್ತೆ ಸರ್ ಅಷ್ಟೇ. ಅಂದರೆ ಎಷ್ಟು ಅಂತರದಲ್ಲಿ ಬರ್ತೀರಾ ಒಂದು ಗೂಟದಿಂದ ಒಂದು ಗೂಟಕ್ಕೆ ಎಷ್ಟು ಅಂತ? ಒಂದು 6 ಅಡಿಗೆ 6 ಅಡಿಗೆ ಒಂದೊಂದು ಹಾಕ್ಯಾನ್ಲೇಬೇಕು ಸರ್. ಇಲ್ಲಾಂದ್ರೆ ಬಳ್ಳಿ ಲಭ್ಯಕೋಗ್ಬಿಡ್ತೈತೆ. ಕಟ್ಟು ತಡೆಯೆಲ್ಲ ಬಳ್ಳಿನೂ ಸ್ಟ್ರೆಂತ್ ಗಿಡ ಮ್ಯಾಕ್ ಹೇಳಲ್ಲ ಸರ್. ನಾವು ಕಟ್ತವಲ್ಲ ಸ್ಟ್ರೈಟ್ ಆಗಿದ್ರೆ ಮಾತ್ರ ಈ ಕುಡಿ ಮ್ಯಾಕ್ ಸಾಸ್ಕೊಂತೈತೆ. ನಾವು ಅಲ್ಲೊಂದು ಇಟ್ಟು ಅಂದರೆ ಅದು ಗಿಡ ಕೆಳಗೆ ಬಗ್ತದೆ ಸರ್. ವಜೆ ತೂಕ ಜಾಸ್ತಿ ಆಗುತ್ತೆ, ಕಾಯಿ ಕಟ್ಟಿದಂಗೆಲ್ಲ ಕೆಳಗೆ ಎಳಿತದ. ಹಂಗಾಗಿ ಅದಿರಲ್ಲ, 6 ಅಡಿಗೆ 1 ಅಡಿಗೆ 1 ಹಾಕ್ಯಾನ್ಲೇಬೇಕು ಸರ್ ನಾವು. ಅಂದ್ರೆ ಪ್ರತಿ ಸಾಲಿಗೂ ಗೂಟ ಉಣ್ಬೇಕು? ಸಾಲಿಗೂ ಹಾಕ್ಯಂಬೇಕು ಸರ್ ನಾವು. ಈ ಕಡೆ ಆ ಕಡೆ ಆ ಕಡೆ ಬಂದೋಬಸ್ತ್ ಮಾಡ್ಕೊಬೇಕು, ಈ ಕಡೆಗೂ ಬಂದೋಬಸ್ತ್ ಮಾಡ್ಬೇಕು. ಸಾಲಿಗೂ ಲೆಂತ್ ದೂರ ಇತ್ತಪ್ಪ ಅಂದ್ರೆ 30-35 ಗೂಟ ಬೀಳ್ತಾವೆ ಸರ್. ಲೆಂತ್ ಕಮ್ಮಿ ಇತ್ತಂದ್ರೆ ಕಡಿಮೆ ಆಗುತ್ತೆ. ಹಂಗೆ ಹೊಲಗಳು ಹೆಂಗಂಗ್ ಬೀಸು ಅಗಲ ಉದ್ದ ಇರ್ತಾವ ಅದ್ರ ಮೇಲೆ ಡಿಪೆಂಡ್ಸ್ ಅದು. ಮತ್ತೆ ವೈರು ಅಂತಂದ್ರೆ ಎಲ್ಲಿಂದ ತಂದು ಕಟ್ತೀರ? ವೈರು ಅಂದ್ರೆ ಜಗಳೂರಲ್ಲಿ ಸಿಗುತ್ತೆ, ಇಲ್ಲ ಅಲ್ಲೇ ದಾವಣಗೆರೆ ಹೋಗ್ತಲ್ಲ ಸರ್. ದಾವಣಗೆರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಜಗಳೂರು ಅಂದ್ರೆ 5 ರೂಪಾಯಿ ಜಾಸ್ತಿ ಆಗುತ್ತೆ, ದಾವಣಗೆರೆ 5 ರೂಪಾಯಿ ಕಡಿಮೆ ಆಗುತ್ತೆ. ಮತ್ತೆ ಗೂಟ ತರಕ್ಕೆ ಹೋಗ್ತವ ಅವಾಗ ಅಲ್ಲೇ ತಗೊಂಬಿಡ್ತೀವಿ. 60 ರೂಪಾಯಿ ಕೆಜಿ ಅಲ್ಲೇ ಹಾಕ್ತಾರೆ, ಇಲ್ಲಿ 70 ರೂಪಾಯಿ ಆಗ್ತಾರೆ ಸರ್. ನಾವು ಅಲ್ಲೇ ತಗೊಂಡು ಅಲ್ಲೇ ಮೇಂಟೈನ್ ಮಾಡ್ಕೊಂಡ್ಬರ್ತೀವಿ. ಅಂದ್ರೆ ಟೊಮೆಟೊ ಸಸಿ ಹಚ್ಚಿ ಮೇಲೆ ಯಾವ ಹಂತದಲ್ಲಿ ಕಟ್ತೀರ ಸರ್? ಹೂವು ಬರ್ಬೇಕು ಸರ್. ಅದು ಹೂವು ಸಣ್ಣ ಕಾಯಿ ಬಿಡುತ್ತಲ್ಲ ಅಷ್ಟರೊಳಗೆ ಅದನ್ನೆಲ್ಲ ಮ್ಯಾಕ್ ಎತ್ಕೊಂಡ್ಬಿಡ್ಬೇಕು ಸರ್. ಇಲ್ಲ ಅಂದ್ರೆ ಅದು ಕಟ್ಟಾಗುತ್ತೆ. ಸ್ಟ್ರೆಂತ್ ಜಾಸ್ತಿ ಆಯ್ತಪ್ಪ ಅಂದ್ರೆ ಕುಡಿ ಹಿಡ್ಕೊಂಡು ಹಿಂಗೆ ಮ್ಯಾಕ್ ಎತ್ಬೇಕಾದಾಗ ತುದಿನೇ ಕಟ್ಟಾಗ್ಬಿಡ್ತದೆ. ಸಣ್ಣದಿದ್ದಂಗೆ ಎಳ್ಕೊಂಡು ಕಟ್ಕೊಂಡ್ಬಿಟ್ರೆ ಅದು ಈಚ್ಕೊಂಡು ಈಜಿ ಮ್ಯಾಕ್ ಬರ್ತದೆ. ಕಟ್ಟಕ್ಕೂ ಟೆನ್ಷನ್ ಇರಲ್ಲ. ಒಬ್ಬ ಮನುಷ್ಯ ಬಂದರೆ ಹೆಚ್ಚಿಕೊಂಡು ಒಂದು 8-10 ಸಾಲ ಕಟ್ಬೋದು ಸರ್. ಸಣ್ಣದಿದ್ದಂಗೆ ಕಟ್ಟಿದ್ರೆ ದೊಡ್ಡದಾದ್ರೆ ಒಬ್ಬ ಮನುಷ್ಯ 4 ಸಾಲು ಕಟ್ಟಕ್ಕಾಗಲ್ಲ. ಹಂಗಾಗಿ ಒಂದೂವರೆ ತಿಂಗಳೊಳಗೆ ನಾವು ಕಟ್ಸ್ಕೊಂಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ಅದು ಅಂದ್ರೆ ನೀವು ಗೂಟ ಮತ್ತು ವೈರನ್ನು ಕಟ್ಟೋದ್ರೊಳಗೆ ನೀವೆಲ್ಲ ಬೇಸಾಯ ಕ್ರಮ ಮಾಡಬೇಕು, ಎಲ್ಲ ಮಾಡ್ಕೊಂಬೇಕು ಸರ್. ಅವಾಗ ಅದನ್ನ ಹಾಕಿದ ಬಳಿಕ ಬೇಸಾಯ ಏನು ಓಡಾಡಕ್ಕೆ ಬರಲ್ಲ ಸರ್. ಅದು ಅಲ್ಲಿ ಆ ಕಡೆ ಈ ಕಡೆ ತಾಕ್ತಿರ್ತತ ಗಿಡಗಳು ಚಟ್ಟನ್ಬಿಡ್ತಾವ. 2 ತಿಂಗಳೊಳಗೆ ಬೇಸಾಯ ಉಳುಮೆ ಮಾಡೋದು ನಿಂದಿಸ್ಬಿಡ್ತು ಸರ್. ಅಲ್ಲ ತನಕ ಬೇಸಾಯ ಉಳುಮೆ ಮಾಡ್ತು ಅದ್ರಲ್ಲಿ. ಈಗ ಎಡೆ ಕುಂಟೆ ಬುಡಗಂಟೆ ಅಂದ್ರೆ ಸುಮಾರು ಎಷ್ಟು ಸಲ ಹೊಡಿಬೇಕಾಗುತ್ತೆ? ಒಂದು 2 ಸಲ ಎಡೆ ಕುಂಟೆ ಸಹ ಒಂದು 2 ಸಲ ಹೊಡೆದ್ರೆ ಸಾಕು. ಒತ್ತು ಕುಂಟೆ ಅಂತ ಹೊಡ್ಕಂತೀವಿ, ಆ ಕಡೆ ಈ ಕಡೆ ಬುಡಕ್ ಮಣ್ಣು ಬೀಳಂಗೆ. ಅದು ಮುಗಿತಪ್ಪ ಅಂದರೆ ನೆಕ್ಸ್ಟ್ ಪಟ್ಟು ಬುಡುಗುಂಟೆ ಬರೆ. ಬುಡುಗುಂಟೆ ಹೊಡ್ಕಂತ 15 ದಿವ್ಸಕ್ಕೊಂದ್ಸಲ 8 ದಿವ್ಸಕ್ಕೊಂದ್ಸಲ ಓಕು ಆದಾಯ ಆಗತ್ತೆ. ಓಕ್ ಆದಂಗಲ್ಲ ಆದಂಗಲ್ಲ ನಾವು ಅದನ್ನ ಹೊಡ್ಕೊಬೇಕು ಸರ್. ಈಗ ಇದ್ದದ್ದೊಂದು ಕಳೆ ಗಿಡಗಳನ್ನೆಲ್ಲ ಹೆಂಗೆ ಮಾಡ್ತೀರಾ? ಕೂಲರ್ ಹಚ್ಕೊಂಡು ತಕ್ಕಂತು ಸರ್, ಬಿಡಲ್ಲ ಅದನ್ನ. ಒಟ್ಟು ಒಂದು 4-5 ಸಲ ತೆಗಿಬೇಕು ಸರ್. ನಾವು ಹಣ್ಣು ಕೇಳೋವಷ್ಟೈತಿಗೆ 4-5 ಸಲ ಕಿತ್ಕೊಬೇಕು, ಇಲ್ಲಪ್ಪ ಅಂದ್ರೆ ಸಾದ್ರೆ ಆಗತ್ತೆ, ಹಣ್ಣು ಕೊಳತೋಗ್ಬಿಡ್ತದೆ ಅದು. ಹಂಗಾಗಿ ಅದರ ಕಸ ಕಡ್ಡಿ ಏನು ಬಿಡಂಗಿಲ್ಲ, ಸ್ವಚ್ಛತೆ ಇಟ್ಕೊಂಡ್ರೆ ಮಾತ್ರ ಹಣ್ಣು ಹರಿಯಕ್ಕೆ ಚೆನ್ನಾಗಿರುತ್ತೆ ನಮಗೆ. ಅಂದ್ರೆ ಈಗ ನಾವು ಯಾವುದೇ ಕಳೆನಾಶಕ ಸಿಂಪಡಣೆ ಮಾಡೋಂಥ ಅವಶ್ಯಕತೆ ಇರಲ್ಲ ಅಂತ? ಇಲ್ಲ ಸರ್, ಅದನ್ನೆಲ್ಲ ಮಾಡಲ್ಲ ನಾವು. ಯಾಕಪ್ಪ ಭಾಳ ಜಮೀನು ಇರೋಂಥವ್ರು ಮಾಡ್ತಾರೆ ಸರ್, ನಮ್ಮ ಸ್ವಲ್ಪ ಜಮೀನುಗಳು. ಹಂಗಾಗಿ ನಾವು ಏನು ಮಾಡಕ್ಕೆ ಹೋಗಲ್ಲ ಸರ್, ಎಲ್ಲ ಮನುಷ್ಯರ ಹತ್ರ ಕೆಲಸ ಮಾಡ್ಕೊಂತ ನಾವು. ಈಗ ಇದು ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರ ನೀವು? ನೀರು ಅಂದ್ರೆ ಸಣ್ಣ ಸೊಸೆ ಇದ್ರೆ ಸಿಂಪ್ಲರ್ ಇಡ್ತೀವಿ ಸರ್. ದೊಡ್ಡದು ಬಂತಪ್ಪ ಅಂದ್ರೆ ಹರಿ ನೀರು ಬಿಡ್ತೀವಿ. ಕಾಲೇವು ಕಾಲೇವು ಮಾಡ್ಕೊಂಡಿರ್ತವ, ಆ ಕಡೆ ಮೇರೆ ಕಾಲೇವು ಮಾಡ್ಕೊಂಡಿರ್ತವ, ಆ ಕಡೆ ಇದ್ದ ಅಂತ ಕಡ್ಕೊಂಡ್ಬಿಟ್ಕೊಂಡಿ ಅಂದ್ರೆ ಕ್ಲೀನ್ ಮಣ್ಣು ಎರಿಸಿರ್ತವಲ್ಲ ಅದ್ರಗುಂಟ ಕರೆಕ್ಟ್ ಈ ಕಡೆ ಮೇರೆಗನ್ನ ನೀರು ಬರುತ್ತೆ ಸರ್. ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕಟ್ಕೊಂತೀವಿ ನಾವು. ಈಗ ತರಕಾರಿ ಬೆಳಗ್ಗೆ ಬೇರೆ ಈಗ ಡ್ರಿಪ್ ಬಂದತೆ, ಅದನ್ನೆಲ್ಲ ಮಾಡಿಸ್ಬೋದಲ್ಲ? ಡ್ರಿಪ್ ಅಂತಂದ್ರೆ ಈ ಟೈಮ್ನಲ್ಲಿ ಮಾಡಲ್ಲ ಸರ್, ಶಿವರಾತ್ರಿ ಅಟ್ಟಿ ಹುಣ್ಣಿ ಹಿಂದೆ ಮುಂದೆ ಮಾಡ್ತೀವಲ್ಲ ಸರ್. ಅವಾಗ ನೀರು ಸಂಪಾಗ ಆಗಲ್ಲ ಅದು, ಆ ಟೈಮ್ನಾಗ ಮಾತ್ರ ಡ್ರಿಪ್ ಮಾಡ್ತೀವಿ ಸರ್. ಈ ಟೈಮ್ ಏನೈತೆ ಅಂದರೆ ಹರಿ ನೀರು ಬಿಟ್ಟರೆ ಸಾಕು ಸರ್, ನೀರು ನಮ್ಗೆ ಚೆನ್ನಾಗೈತೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ. ನೀರು ಕಡಿಮೆ ಇದ್ರೆ ಮಾತ್ರ ಆ ಥರ ಮಾಡ್ಕೊಂತೀವಿ. ನೀರು ಸಂಪ್ ಇತ್ತಂದ್ರೆ ಪೂರ್ತಿ ಹೊಲ ನೆನ್ಕೊಂಡು ಹೋಗತ್ತಂತಂದೇಳಿ ಹಂಗೆ ಬಿಟ್ಕೊಂತ ಇರ್ತೀವಿ ಸರ್ ನಾವು. ಅಂದರೆ ಬೇಸಿಗೆಯಲ್ಲಿ ಬೆಳೆಯುವಂಥ ಟೊಮೆಟೊ ಬೆಳೆಗೆ ಡ್ರಿಪ್ ಮಾಡಿ? ಹಾಂ, ಡ್ರಿಪ್ ಮಾಡಿಸ್ಕೊಂಡು ಸರ್. ಮೆಣಸಿನ ಗಿಡ ಆಯ್ತು, ಟೊಮೊಟೊ ಆಯ್ತು, ಈಗೆಲ್ಲ ನೀರುಳ್ಳಿ ಹನಿ ನೀರಾವರಿ ಅಂತ ಬಂದಲ್ಲ ಸರ್, ಈಗ ಅದನ್ನು ಮಾಡ್ಬೋದು. ಈ ನೀರು ಕಡಿಮೆ ಇರೋ ಅಂತಾರೆ ಅಂತಾರೆ ಮಾಡ್ತಾರೆ, ನಾವು ಏನಿಲ್ಲ, ಆರಾಮಾಗ ಇದ್ವ. ಯಾವ ಕರೆಂಟು ಬಂತು ಅಂದ್ರೆ ಅಲ್ಲೇ ಇರ್ತೀವಿ ನಾವು, ಹೊಲ್ಗೊಳಗಿರ್ತವ. ನಾವು ಹರಿ ನೀರು ಬಿಟ್ಕೊಂತೀವಿ ಸರ್, ನಾವೇನಂತ ಮಾಡಿಸಿಲ್ಲ. ನಿಮ್ಮ ಒಂದು ಟೊಮೆಟೊ ಬೆಳೆಗೆ ಯಾವುದೋ ರೋಗ ಇಲ್ಲ ಸರ್? ಯಾವ ರೋಗನೂ ಇಲ್ಲ ಸರ್, ಚೆನ್ನಾಗೈತಿ. ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ, ಈಗ ಈಗ ಮೊದ್ಲೆಲ್ಲ ಟೊಮೆಟೊ ಬೆಳೆದ್ರಲ್ಲ, ಯಾವ್ಯಾವ ರೋಗಗಳು ಟೊಮೆಟೊ ಬೆಳೆಗೆ ಬಾಧಿಸಿದವು? ಟೊಮೆಟೊ ರೋಗ ಅಂದ್ರೆ ಇದೇ ಮಚ್ಚ ರೋಗ ಅಂತ ಒಂದ್ ಬರುತ್ತೆ, ಅಲ್ಲಿದ್ದ ಕಾಯ್ಕೊರಕ ಹುಳದ ಅದು ಒಂದು ಬರುತ್ತೆ, ಅಲ್ಲಿದ್ದ ಇದು ತೊಂಡೆ ಅಂತ ಬೀಳುತ್ತೆ ಸರ್, ದೊಡ್ಡ ಹುಳ ಹಸ್ರುಳ ಅವೆಲ್ಲ ಬೀಳ್ತಿರ್ತದೆ ಸರ್, ಅವನ್ನೇನು ಅಡ್ಡಾಡ್ಕೊಂತ ಇರ್ಬೇಕು ಸರ್, ಮೇನ್ ಹೊಲ್ದಾಗ ಅಡ್ಡಾಡ್ಕೊಂತ ಇದ್ರೆ ಅದು ಯಾವ ಟೈಮ್ನಾಗ ಏನಾಗ್ತಮ್ಮ ನೋಡ್ಕೊಂಡು ಪಟ್ಟ ತಂದು ಔಷಧಿ ಹೊಡೆದ್ಬಿಟ್ರೆ ಕಂಟ್ರೋಲ್ ಆಗುತ್ತೆ ಸರ್. ಈ ಕಾಯ್ಕೊರಕ ಹುಳನೇ ಅದೇ ಭಾಳ ಇದು ಮಾಡುತ್ತೆ ಸರ್ ನಿಮಗೆ. ಒಟ್ಟಾರೆ ಒಂದು ಎಕರೆಯಲ್ಲಿ ನೀವು ಎಷ್ಟು ಇಳುವರಿ ತೆಗಿದ್ರ ಸರ್? ಬಾಕ್ಸ್ ಅಂತ ಅಂದ್ರೆ ಮ್ಯಾಕ್ಸಿಮಮ್ ನಾವು ಇದನ್ನ ಕಟ್ಕೊಂಡ್ವಿ ಅಂದ್ರೆ ಇಳುವರಿ ಚೆನ್ನಾಗಿ ಬಂತು ಅಂದ್ರೆ ಹೆಚ್ಚು ಕಮ್ಮಿ ಒಂದು 800 ಇಂದ 1,000 ಬಾಕ್ಸ್ ಹಣ್ಣು ತೆಗಿಬಹುದು ಸರ್. ಏನ್ ತೊಂದರೆ ಇಲ್ದಂಗ ಅಷ್ಟು ತೆಗಿಬಹುದು ಒಂದು ಬೆಳಿಗ್ಗೆ, ಒಂದು ಬೆಳಿಗ್ಗೆ ಅಷ್ಟು ತೆಗಿಬಹುದು ಸರ್. ಬರೀ 300 ರೂಪಾಯಿ ರೇಟ್ ಸಿಕ್ಕರು ಕೂಡ ಒಂದು 300,000 ರೂಪಾಯಿ ದುಡ್ಡು ಆಗುತ್ತೆ ಸರ್. ರೇಟ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈ ನೀರುಳ್ಳಿ ಆಗ್ಬೋದು ಕಾಯ್ತಾ ಅದು ಅಷ್ಟೇ ಅನ್ಬೇಕು, ಮತ್ತೆ ಮುಂದಿನ ಬೆಳೆ ತಿರ್ಗ ನೋಡ್ಕೊಂತ ಇರ್ಬೇಕು ಸರ್. ಕನಿಷ್ಠ ಅಂದ್ರೆ ಒಂದು 300 ರೂಪಾಯಿ ಆದ್ರೆ ಒಂದು ಬಾಕ್ಸ್ ಸಿಗ್ಬೇಕಂತ ಹೇಳಿ ಅಷ್ಟು ಸಿಗ್ಬೇಕು ಸರ್ ರೈತರಿಗೆ, ಅಷ್ಟು ಸಿಕ್ಕರೆ ಅನುಕೂಲ ಐತೆ ಸರ್. ಈಗ ಒಂದೊಂದು ಟೈಮ್ನಲ್ಲಿ ಸಿಗುತ್ತೆ ಸರ್ 1,200 ರೂಪಾಯಿ, 1,000 ರೂಪಾಯಿ, 800 ರೂಪಾಯಿ ಮಾಡ್ತಾರೆ. ಅಷ್ಟಗಂದೆಲ್ಲ ಸಿಕ್ಕರೆ ಅದು ಎಲ್ಲಿದೆ ಎಲ್ಲಿಗೆ ಹೋಗುತ್ತೆ ಸರ್, ಅದನ್ನ ಲೆಕ್ಕ ಮಾಡಕ್ ಬರಲ್ಲ. ಮಿನಿಮಮ್ ಅಂದ್ರು ಫಸ್ಟ್ನೇ ಇದ್ದ ಲಾಸ್ಟ್ನೇ ತನಕ ಬರೀ 300 ರೂಪಾಯಿ ರೇಟ್ ಸಿಕ್ಕರು ಕೂಡ ಅಷ್ಟು ದುಡ್ಡು ಮಾಡ್ಕೊಬಹುದು ಸರ್ ರೈತ. ಈಗ ರೇಟ್ ಇದ್ದಾಗ ಟೊಮೆಟೊ ಹಣ್ಣು ಅಂತ ಸಂದರ್ಭದಲ್ಲಿ ಏನಾದ್ರೂ ಕಾಯಿ ಕಟಾವು ಮಾಡಿ ಮಾರಾಟ ಮಾಡ್ತಾರೆ? ಇಲ್ಲ ಸರ್, ಕಾಯಿ ಏನು ಮಾಡಲ್ಲ ಸರ್, ಹಣ್ಣೇ ಮಾಡ್ಕೊಬೇಕು ಸರ್ ನಾವು. ಈಗೆಲ್ಲ ಕೆಲವು ಕಡೆ ಮಾಡ್ತಾರೆ ಅಂತ ಸರ್ ನಮಗೆ ಗೊತ್ತಿಲ್ಲ ಅದು. ಅದಕ್ಕೆ ಒಂದೇ ದಿವಸಕ್ಕೆ ಔಷಧಿ ಏನೋ ಹೊಡೆದ್ರೆ ಪೂರ್ತಿ ಹಣ್ಣಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ನಾವು ಅಂಥವೆಲ್ಲ ಏನು ಮಾಡಲ್ಲ ಸರ್. ಈಗ ಟೊಮೆಟೊ ಅಂತಂದ್ರೆ ಬೆಳೆ ಬಂದಾಗ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು ಸರ್? ದಾವಣಗೆರೆ ಹೋಯ್ತು ನಾವು. ಸಂತೆ ಅಂದ್ರೆ ಈ ಕಡೆ ನಾಯಕನಹಟ್ಟಿ, ಚಿತ್ರದುರ್ಗ, ಚಳ್ಳಕೆರೆ, ಜಗಳೂರು, ಈ ಬಿದರಿಕೆರೆ ಸಣ್ಣ ಸಂತೆ ಆಗುತ್ತೆ ಸರ್. ಅಲ್ಲಿ ಯಾವ್ಯಾವ ಸಂತೆಗೆ ಎಷ್ಟೆಷ್ಟು ಓಡ್ತಾವೆ ಅಂಬೋದು ಗೊತ್ತಾಗುತ್ತೆ ಸರ್. ಆ ಸಂತೆಗಳಿಗೆ ಅಷ್ಟು ಹೊಡಿತೀವಿ. ಇಲ್ಲೆಲ್ಲ ಜಾಸ್ತಿ ಆಯ್ತು ಮಾಲ್ ಅಂದ್ರೆ ದಾವಣಗೆರೆ. ನೀವು ಹೆಚ್ಚಾಗಿ ಟೊಮೆಟೊ ಬೆಳೆಯೋದು ಹೈಬ್ರಿಡ್ ಬೆಳಿತೀರ ಜವಾರಿ ಬೆಳಿತೀರ? ಇಲ್ಲ ಸರ್, ಹೈಬ್ರಿಡ್ ಈಗೆಲ್ಲ ಜವಾರಿ ಕಡಿಮೆ ಸರ್, ಜವಾರಿ ಏನು ಸಿಗ್ತಿಲ್ಲ, ಎಲ್ಲ ಸೀಡ್ಸ್ ಸರ್. ಈ ಸೀಡ್ಸ್ ಕಂಪ್ನಿನೇ ಬಂದ್ರೆ ಅದು ಸೀಡ್ಸೇ ಬೆಳೆಯೋದು. ಈಗ ಹೆಚ್ಚಾಗಿ ನಾವು ಜವಾರಿ ಬೆಳೆದ್ರೆ ಅಷ್ಟೊಂದು ಇಳುವರಿ ಬರಲ್ಲ, ಇಳುವರಿ ಬರಲ್ಲ ಸರ್. ಹಂಗಾಗಿ ಅದನ್ನ ಯಾರು ಹಾಕಕ್ಕೂ ಹೋಗಲ್ಲ. ಅಲ್ಲೇ ನರ್ಸರಿಯಲ್ಲಿ ಕೇಳಿದ್ರು ಅದು ಸಿಗಲ್ಲ ಸರ್ ಬೀಜ. ಮೊದಲೆಲ್ಲ ಬಿತ್ತಿದ್ದು ಸರ್ ನಾವು, ಇದೇ ಟೊಮೆಟೊನೇ ಬಿತ್ತಿದ್ದು ನಾವು, ಬೀಜ ಬಿತ್ತಿ ಬೆಳೀತಿದ್ವಿ. ಈಗ ವಾತಾವರಣ ಹೆಂಗೆ ಬರ್ತೈತೆ ಹಂಗೆ ನಾವು ಮಾಡ್ಬೋದು. ಈಗೆಲ್ಲ ಸಸಿ ತರೋದು, ಸಸಿ ನೆಡೋದು ನಡೆಯಪ್ಪ ಅನ್ನೋದು. ಒಟ್ಟಾರೆ ಈಗ ಟೊಮೆಟೊ ಬೆಳೆ ಕಟಾವಿ ಬರ್ಬೇಕಂತಂದ್ರೆ ಹಣ್ಣು ಎಷ್ಟು ತಿಂಗಳು ಬೇಕಾಗುತ್ತೆ ನೀವು ನಾಟಿ ಮಾಡಿದ್ಮೇಲೆ? ನಾಟಿ ಮಾಡಿದ್ಮೇಲೆ 2 ತಿಂಗಳ ಮೇಲೆ 20 ದಿವಸ, 3 ತಿಂಗಳ ಒಳಗೆ ಹಣ್ಣಿಗೆ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲೊಂದು ಸ್ಟಾರ್ಟ್ ಆಯಿತು ಅಂದರೆ 3 ತಿಂಗಳಿದ್ದ ತಿರ್ಗ 1 ತಿಂಗಳು ಹಣ್ಣು ಸಿಗುತ್ತೆ ಸರ್. ಅದು ಚೆನ್ನಾಗಿ ಬಂತಪ್ಪ, ಚೆನ್ನಾಗಿ ನೋಡ್ಕೊಂಡಿವಿ ನಾವು ಅಂದ್ರೆ ಅದು ಪೂರ್ತಿ ಖಾಲಿ ಹಾಕಿದ್ದಂಗೆ ತುದ್ದು ಕೊಯ್ಕೊಂಡು ಕಬ್ಬಿಟ್ಕೊಂಡು ತಿರ್ಗಾ ಅದು ಗೊಬ್ಬರ ಹಾಕ್ಯಂದು ಚೆನ್ನಾಗಿ ನೋಡ್ಕೊಂಡ್ರೆ ತಿರ್ಗಾ ಚಿಗುರು ಹೊಡ್ಕೊಂತ ಸರ್. ಏನು ಸಮಸ್ಯೆ ಇಲ್ಲ, 2 ಬೆಳೆ ತಗೊಂಬೋದು ಅದ್ರಾಗು, ತೊಂದರೆ ಏನಿಲ್ಲ ಅದ್ರಾಗು. ಮತ್ತು ರೇಟ್ ಇತ್ತು ಆ ಥರ ಮಾಡ್ತೀವಿ, ರೇಟ್ ಇರಲಿಲ್ಲ ಒಂದೇ ಬೆಳೆ ತಕ್ಕಂದು ಅಲ್ಲಿಗೆ ಕಟ್ ಮಾಡ್ಕೊಂಡು ಕಬ್ಬಿಟ್ಕೊಂಡ್ಬಿಡ್ತೀವಿ. ಒಂದೊಂದು ಟೈಮ್ ರೇಟ್ ಇರಲಿಲ್ಲ ಅಂದ್ರೆ ನೀವು ಹಣ್ಣೆ ಕಟಾವು ಮಾಡಲ್ಲ? ಹಣ್ಣೆ ಕಟಾವು ಮಾಡಲ್ಲ ಸರ್, ಹಂಗೆ ಬಿಟ್ಟು ಅದ್ರಾಗೆ ಕಬ್ಬಿಟ್ಬಿಡ್ತೀವಿ. ಏನು ಮಾಡೋಕೆ ಈಗ ತಗೊಂಡವ್ರು, ಈಗ ಕೂಲಿಯರ್ ಕರೆದ್ರೆ 200-250 ರೂಪಾಯಿ ಕೂಲಿಯರಿಗೆ ಕೇಳ್ತಾರೆ. ಆಟೋ ಬಾಡಿಗೆ ಬೇಕು, ಬಾಕ್ಸ್ಗಳಿಗೆ ಬಾಡಿಗೆ ಕೊಡ್ಬೇಕು, ಅವೆಲ್ಲ ರಿಸ್ಕ್ ಆಗುತ್ತೆ ಅಂತಂದ್ರೆ ಅಲ್ಲಿ ಹೊಲ್ದಾಗ ಬೇಸ ಹೊಡ್ಸೋದು ಕಬ್ಬಿಡೋದು ಸರ್. ಈಗ ನೀವು 1 ಎಕರೆ ಸೀದಾ ಟೊಮೆಟೊ ಹಾಕೋ ಬದ್ಲಿ 2 ಬೆಳೆ ಮಾಡ್ಬೋದೈತಲ್ಲ ತರಕಾರಿ, ಇನ್ನೊಂದು ಯಾವ್ದಾದ್ರು 1 ಎಕರೆ ಬೇರೆ ತರಕಾರಿ ಹಾಕ್ಬೋದೈತಲ್ಲ? ಬೇರೆ ತರಕಾರಿ ಏನು ಮಾಡಲ್ಸ, ಈಗ ಹೋಗ್ಬೇಕಂದ್ರೆ ಅದಕ್ಕೊಂದು ಇದಕ್ಕೊಂದು ಭಾಳ ರಿಸ್ಕ್ ಆಗುತ್ತೆ ಅಂತಂದೇಳಿ ಒಂದೇ ತರಕಾರಿ ಬಿತ್ತಿ ನಡೆಯಂದಿ ಸರ್, ಏನಾಗಲ್ಲ. ಒಟ್ಟಾರೆ ಚಿಕ್ಕಪ್ಪ ಅವ್ರು ಏನ್ ಅನ್ಸುತ್ತೆ ಈ ವರ್ಷದ ಒಂದು ಕೃಷಿ ಬದುಕು? ಕೃಷಿ ಬದುಕು ಏನಂದ್ರೆ ರೈತರಿಗೆ ಭಾಳ ಲಾಸ್ ಆಗುತ್ತೆ ಸರ್. ಏನು ಸಿಗ್ತಿಲ್ಲ, ಈ ಮೆಕ್ಕೆಜೋಳಗಳು ಅಷ್ಟು ಕಷ್ಟ ಆಗಿಬಿಟ್ಟು, ನೀರುಳ್ಳಿ ಅಷ್ಟು ಕಷ್ಟ ಆಗ ಸರ್. ಏನು ತರಕಾರಿ ಬೆಳೆದಾರೆ, ಯಾರಿಗೋ ಒಬ್ರಿಗೆ ಅನುಕೂಲ ಆಯ್ತು ಸರ್, ಎಲ್ಲರಿಗೂ ಅನುಕೂಲ ಆಗಿಲ್ಲ, 10 ಜನದಾಗ ಒಬ್ರಿಗೆ ಆ ಥರ ಆಗುತ್ತೆ ಸರ್, ಲಾಸ್ ಆಗಿರೋದು ಭಾಳ ಜನಕ್ಕೆ ಸರ್. ಈಗ 1-2 ಹಸು ಸಾಕಾಣಿಕೆ ಮಾಡಿ ಅದರಿಂದಲೂ ಆದಾಯ ಪಡಿಬೋದಾಯ್ತಲ್ಲ? ಹಸು ಸಾಕಾಣಿಕೆ ಮಾಡ್ಕೊಬೋದು ಸರ್, ಮಾಡಿಲ್ಲ ನಾವು, ಇನ್ನು ಮಾಡ್ಬೇಕು, ಇನ್ನು ಹುಡುಗರು ಬೇರೆ ಸಣ್ಣವಿದಾವ, ಹಂಗಾಗಿ ಮತ್ತೆ ಈಗ ನಾನು ಇರೋನ್ ಒಬ್ಬ ಸರ್, ಮತ್ತೆ ಅದನ್ನ ನೋಡ್ಕೊಂಬೋದು ಇದನ್ನ ನೋಡ್ಕೊಂಬೋದು ಅನ್ನಂಗೆ ಆಗುತ್ತೆ ಸರ್. ಅದಕ್ಕಾಗಿ ಇನ್ನು ಮುಂದೆ ಹುಡುಗರು ಅಯಾಶಿ ಬಂದಂಗಲ್ಲ, ಮತ್ತೆ ಏನನ್ನು ಒಂದು ಮಾಡ್ಕೊಬೇಕು ಸರ್. ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ? ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ. ಒಬ್ಬ SLC ಓದ್ತಾ ಇದ್ದಾನೆ, ಒಬ್ಬ 9ನೇ ತರಗತಿ ಓದ್ತಾ ಇದ್ದಾರೆ ಸರ್. ಮತ್ತು ನಾನು ಒಬ್ಬನೇ ಇರೋದು, ಮತ್ತು ಅದು ಇದು ಕೆಲಸ ಮಾಡ್ಕೊಂತ ಸರ್. ಈಗ ಕೃಷಿಗೆ ನಿಮ್ಮ ಮನೆಯವ್ರ ಸಹಕಾರ ಯಾವ ರೀತಿ ಇದೆ? ಇಲ್ಲ, ನಾವು ಎಲ್ಲೇನ ಹೋದ್ವಪ್ಪ ಅಂದ್ರೆ ಕೂಲರ್ ಕರ್ಕೊಂಡು ಕೆಲಸ ಮಾಡ್ಕೊಳ್ರಿ ಅಂದ್ರೆ ಮಾಡ್ಕೊಂತಾರೆ, ಹಂಗೇನು ತೊಂದರೆ ಇಲ್ಲ ಸರ್. ಈಗ ಸಾಕಷ್ಟು ಅನುಭವ ಇದೆಯಪ್ಪ ನಿಮಗೆ, ಹಿಂದೆಲ್ಲ ಕುರಿ ಮೇಕೆ ಸಾಕಾಣಿಕೆ ಮಾಡಿರೋಂಥ ಅನುಭವ ಇದೆ. ಈಗ 1 ಎಕರೆಯಲ್ಲಿ ನೀರಾವರಿ ಮಾಡಿ ಕೆಲವು ಬೆಳೆಗಳನ್ನ ಬೆಳೀತಾ ಇದ್ರ, ಈಗ ಅಲ್ಪ ಮಟ್ಟಿಗೆ ನಿಮ್ಮ ಮನೆಗೆ ಆದರೂ ಏನಾದರೂ ಖರ್ಚಿಗಾಗಲಿ ಅಂತೇಳಿ 1-2 ಮರಿ ಸಾಕಾಣಿಕೆ ಮಾಡ್ಬೋದಲ್ಲ? ಮರಿ ಸಾಕಾಣಿಕೆ ಮಾಡ್ಬೋದು ಸರ್. ಈಗ ಒಂದು ಕಡೆ ಇರಲ್ಲ ಸರ್, ನಾವು ಟೌನ್ಗಳಿಗೆ ಕೆಲಸ ಇದ್ದಾಗ ಟೌನ್ಗಳಿಗೆ ಹೋಗ್ತೀವಿ ಸರ್, ಅಲ್ಲಿ ಮೇಸೋದು ಸಮಸ್ಯೆ ಆಗುತ್ತೆ. ಒಟ್ಟಾರೆ ಈ ವರ್ಷದ ಮಟ್ಟಿಗೆ ಹೆಚ್ಚು ಮಳೆಗಾಲಾಗಿ ನಿಮ್ಗೆ ಅಷ್ಟೊಂದು ಲಾಭದಾಯಕ ಬೆಳೆಗಳು ಆಗಿಲ್ಲ ಅಂತ ಹೇಳ್ತೀರಾ? ಮಳೆ ಬಂದ್ರೆ ಸರ್, ಮಳೆ ಬಂದ್ರೆ ಬೆಳೆ ಏನು ಅನುಕೂಲ ಆಗಿಲ್ಲ ಸರ್ ನಮಗೇನು, ಅಷ್ಟು ಕಷ್ಟ ಆಗಿದೆ ಸರ್, ಏನು ಉಪಯೋಗ ಇಲ್ಲ. ಒಳ್ಳೆಯದು ಚಿಕ್ಕಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಈರುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಹಾಗೂ ಟೊಮ್ಯಾಟೊ ಕೃಷಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ರಸ್ತೆ ಮಾಕುಂಟೆ ಗೊಲ್ಲರಹಟ್ಟಿಯ ಕೃಷಿಕ ಚಿಕ್ಕಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಯು ಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಒಂದು ಜನಪದ ಗೀತೆ. ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೇ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಾಯ್ಕಾರ ಮಂದಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಓಹ್ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಮಂಚ ಮುರುಗಾದ ಮೇಲ್ ಹೊದುಪು ಮಲ್ಲಿ ಹೂವಿನ ಮಂಚ ಮುರುಗಾದ ಮೇಲ್ ಹೊದುಪು ತಾವರೆ ಹೂವ ತಲಿದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ತಾವರೆ ಹೂವ ತಲಿದಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಓಹೋ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯಾ.